ಭೌಗೋಳಿಕ ಪ್ರದೇಶ 44,752 ಹೆಕ್ಟರ್ ಇದ್ದು ಅದರಲ್ಲಿ ಸಾಗುವಳಿ ಪ್ರದೇಶ 36,954 ಹೆಕ್ಟರ್ ಆಗಿರುತ್ತೆ. ನಮ್ದು ಈ ವರ್ಷ ಗುರಿ ಏನಿದೆಯಪ್ಪ ಅಂದ್ರೆ ಒಂದು 19,000-20,000 ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡುವಂತ ಒಂದು ಗುರಿ ಇದೆ. ಈ ಸಲ ಮಳೆ ವಾಡಿಕೆ ಮಳೆಗಿಂತ ತುಂಬಾ ಚೆನ್ನಾಗಿ ಮಳೆ ಆಗಿರುವುದರಿಂದ ರೈತರೆಲ್ಲ ತುಂಬಾ ಖುಷಿಯಾಗಿದ್ದಾರೆ. ಆದರೆ ಈ ಬಾರಿ ಚೆನ್ನಾಗಿ ಮಳೆ ಆಗಿರುವ ಕಾರಣಕ್ಕೋಸ್ಕರ ಮೇಟಿ ಆಟ ಚೆನ್ನಾಗಿದೆ, ಅದಕ್ಕೋಸ್ಕರ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಈ ವರ್ಷ ನಮ್ದು ಈಗಾಗಲೇ ಒಂದು 102 mm ಬರಬೇಕಾಗಿರುವಂತಹ ಮಳೆ ಎಷ್ಟು ಬಂದಿದೆ ಅಂದ್ರೆ 207.5 mm ಬಂದಿರೋದ್ರಿಂದ 97% ಜಾಸ್ತಿ ಮಳೆ ಆಗಿರೋದ್ರಿಂದ ಎಲ್ಲ ರೈತರು ತುಂಬಾ ಖುಷಿಯಾಗಿದ್ದಾರೆ. ಈ ಬಾರಿ ಸಾಕಷ್ಟು ಜನ ನಮ್ಮ ರೈತರು ಏನಪ್ಪ ಅಂದ್ರೆ ಸನ್ಫ್ಲವರ್ ಕಡೆ ಎಣ್ಣೆಕಾಳು ಕಡೆ ಬಹಳಷ್ಟು ಒಂದು ಮುಖ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಎಣ್ಣೆಕಾಳಿನ ಒಂದು ರೇಟ್ ಏನಾಗಿದೆ ಅಂದ್ರೆ ಈ ಕಳೆದ ವರ್ಷಕ್ಕಿಂತ ಈ ವರ್ಷ ದ್ವಿಗುಣಗೊಂಡಿರುವ ಕಾರಣಕ್ಕೋಸ್ಕರ ನಮ್ಮ ಭಾಗದ ರೈತರು ಒಂದು 100% ಒಂದು ಭೂಮಿ ಇತ್ತಪ್ಪ ಅಂದ್ರೆ ಅದರಲ್ಲಿ 60-70% ಏನ್ ಮಾಡಿದಾರಪ್ಪ ಅಂದ್ರೆ ಸೂರ್ಯಕಾಂತಿ ಕಡೆಗೆ ಮುಖ ಮಾಡಿದ್ದಾರೆ. ನಂತರ ಏನಪ್ಪ ಅಂದ್ರೆ ತೊಗರಿ ಬೆಳೆಯನ್ನು ಬೆಳೀತಿದ್ದಾರೆ, ಹತ್ತಿ ಬೆಳೆಯನ್ನು ಬೆಳೀತಿದ್ದಾರೆ, ಸಜ್ಜೆ ಬೆಳೆಯನ್ನು ಬೆಳೀತಿದ್ದಾರೆ. ಈ ತರ ಒಂದು ರೈತರು ಪದ್ದಿದೆ ಬೇರೆ ಬೇರೆ ಬೆಳೆ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ. ಮತ್ತೆ ಏನಪ್ಪ ಅಂದ್ರೆ ಇನ್ನೊಂದು ವಿಶೇಷವಾದದ್ದು ಏನಪ್ಪಾ ಅಂದ್ರೆ ಈ ವರ್ಷ ಪ್ರತಿ ವರ್ಷನೂ ಕೂಡ ರೈತರು ಒಂದು ಗುಳ್ಯಾಳ ವೆರೈಟಿಗೆ ಮಾರು ಹೋಗ್ತಾ ಇದ್ರು. ಪ್ರತಿಯೊಬ್ಬರು ಕೂಡ ಗುಳ್ಯಾಳ ವೆರೈಟಿಯನ್ನು ಬಿತ್ತಿದ್ರು. ಕಳೆದ ವರ್ಷ ಒಂದು ಸಾಕಷ್ಟು ಮಳೆ ಆಗಿರೋ ಕಾರಣಕ್ಕೋಸ್ಕರ ಮೇನ್ಲಿ ಯಾವಾಗಪ್ಪ ಅಂದ್ರೆ ಒಂದು ರಾಶಿ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮಳೆ ಆಗಿರೋ ಕಾರಣಕ್ಕೋಸ್ಕರ ಸಾಕಷ್ಟು ಒಂದು ಗುಳ್ಯಾಳ ಒಂದು ವೆರೈಟಿ ಏನಾಗಿದೆಯಪ್ಪ ಅಂದ್ರೆ ನೆಟೆ ರೋಗಕ್ಕೆ ತುತ್ತಾಗಿ ಸಾಕಷ್ಟು ಒಂದು ಆರ್ಥಿಕ ನಷ್ಟವನ್ನು ರೈತರು ಅನುಭವಿಸಿದ್ದಾರೆ. ಬಟ್ ಈ ಸಲ ಏನ್ ಮಾಡಿದ್ದಾರೆ, ಪ್ರತಿಯೊಬ್ಬ ರೈತರು ಕೂಡ TS3R ಸುಧಾರಿತ ಒಂದು ಬೀಜವನ್ನು ಉಪಯೋಗ ಮಾಡೋದಕ್ಕೆ ಒಂದು ಸಿದ್ಧರಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಐತಲ್ಲ ಈ ಒಂದು TS3R ಒಂದು ಬೀಜಕ್ಕೆ ಫಾಲೋ ಮಾಡ್ತಿದ್ದರಿಂದ ಸಾಕಷ್ಟು ಒಂದು ಆರ್ಥಿಕ ಒಂದು ಲಾಭವನ್ನು ಪಡೆಯೋದ್ರಲ್ಲಿ ಏನು ಸಂಶಯ ಇಲ್ಲ ಅಂತ ನಾವು ಹೇಳ್ಬೋದು. ಇಷ್ಟು ಒಂದು ಈ ನಮ್ಮ ಒಂದು ಬೆಳೆ ಪರಿಸ್ಥಿತಿ ಈ ತರ ಇದೆ. ಮತ್ತೆ ಏನಪ್ಪ ಅಂದ್ರೆ ನಮ್ಮ ಒಂದು ಭಾಗದಲ್ಲಿ ಈಗಾಗಲೇ ಸೂರ್ಯಕಾಂತಿ 15-20 ದಿನಗಳಷ್ಟು ಒಂದು ಬೆಳೆ ಬಂದಿದೆ ಆಲ್ರೆಡಿ. ಮೇ ಕೊನೆಯ ವಾರದಲ್ಲಿ ಒಂದು 25-26 ತಾರೀಕಿಂದ ಒಂದು ಬಿತ್ತನೆ ಕಾರ್ಯ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಒಂದು ಮುದುಗಲ್ ಭಾಗದಲ್ಲಿ. ನೆಕ್ಸ್ಟ್ ಏನಪ್ಪ ತೊಗರಿ ಏನಿಲ್ಲಪ್ಪ ಅಂದ್ರೆ ಒಂದು 10-15 ದಿನಗಳಷ್ಟು ಬೆಳೆ ಆಗಿದ್ದು ಇನ್ನೂ ಕೂಡ ಬಿತ್ತನೆ ಕಾರ್ಯ ನಡೀತಾ ಇದ್ದಾರೆ. ಮತ್ತೆ ಸಜ್ಜೆ ಈಗಾಗಲೇ ಒಂದು 5-10 ದಿನಗಳಷ್ಟು ಒಂದು ಬೆಳೆ ಆಗಿದೆ, ಇನ್ನೂ ಕೂಡ ಬಿತ್ತನೆ ಕಾರ್ಯ ಸ್ಟಾರ್ಟ್ ಆಗಿದೆ. ಹತ್ತಿನೂ ಕೂಡ ಸಾಕಷ್ಟು ಜನ ಈ ಸಲ ಬೆಳೆದಾರೆ, ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ಒಂದು ಮಾರ್ಕೆಟ್ ಬೆಲೆ ಜಾಸ್ತಿ ಕಾರಣಕ್ಕೋಸ್ ಹತ್ತಿನೂ ಕೂಡ ಜಾಸ್ತಿ ಬೆಳೆದಾರೆ. ಈಗ ಒಂದು ಸ್ಪ್ರೇ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಯಾಕಪ್ಪ ಅಂದ್ರೆ ರಸ ಇರುವ ಕೀಟಗಳ ಒಂದು ಪ್ರಮಾಣ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಒಂದು ರಸ ಇರೋ ಕೀಟ ಮತ್ತು ತಾಮ್ರ ರೋಗ ಒಂದು ಕೆಂಪು ರೋಗ ಬರ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ರೈತರು ಒಂದು ಸಸ್ಯ ಸಂರಕ್ಷಣಾ ಕ್ರಮಗಳ ಒಂದು ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಮುದುಗಲ್ ಹುಬ್ಳಿಯಲ್ಲಿ ತಾವು ಹೇಳಿದ ಹಾಗೆ 50 ಹಳ್ಳಿಗಳು ಬರ್ತಾವ ಅನ್ನೋಕ್ಕದ ವಿಚಾರ ಅಂದ್ರೆ ಬಹಳ ದೊಡ್ಡ ಕ್ಷೇತ್ರ ಅಂತ ಹೇಳ್ಬೋದು. ಹೇಗೆ ಇಲ್ಲಿ ರೈತರಿಗೆ ಸರಿಯಾದ ಒಂದು ವೇಳೆಯಲ್ಲಿ ಕೃಷಿ ಪರಿಕರಗಳನ್ನ ಒಯ್ಯಲಿಕ್ಕೆ ರೈತ ಸಂಪರ್ಕ ಕೇಂದ್ರಕ್ಕೆ ಬರಬೇಕಾದ್ರೆ ಹೇಗೆ ಬಹಳಷ್ಟು ದೂರದಿಂದ ಬರ್ತಾ ಇದ್ದಾರೆ ರೈತರು, ಹೇಗೆ ಅಥವಾ ತಾವು ಏನಾದರೂ ಸಬ್ ಸೆಂಟರ್ನ ಮಾಡಿಕೊಂಡು ರೈತರಿಗೆ ಕೃಷಿ ಮಾಹಿತಿ ಕೃಷಿ ಪರಿಕರಗಳನ್ನ ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೇಗೆ ಕೊನೆ ಹಳ್ಳಿ ಎಷ್ಟು ದೂರ ಆಗುತ್ತೆ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ? ಟೋಟಲ್ ಒಂದು 50 ಹಳ್ಳಿಗಳು ಬರ್ತವೆ. ನಮ್ಮ ಬಾರ್ಡರ್ ವಿಲೇಜ್ ಹುನಗುಂದು ಒಂದು ತಾಲೂಕಿಗೆ ಒಂದು ನಿಯರ್ ಆಗ್ತವೆ, ಅದ ಅಂಕನಾಳ್ ತೊಂಡ್ಯಾಳ್ ಇರಬಹುದು, ಈ ಕಡೆ ಒಂದು ಕುಷ್ಟಗಿಬಾಗ್ ಮುದೇನೂರ್ ಸಮೀಪ ರಾಮತ್ನಾಳ್ ಒಂದು ಕೊನೆ ಒಂದು ವಿಲೇಜ್ ಆಗಿರುತ್ತೆ. ನಮ್ಮ ಮುದುಗಲ್ನಿಂದ ಸುಮಾರು ಏನಿಲ್ಲಪ್ಪ ಅಂದ್ರೆ 35-40 ಕಿಲೋಮೀಟರ್ ಅಷ್ಟು ನಮ್ಮ ಮುದುಗಲ್ ರೈತ ಸಂಪರ್ಕ ಕೇಂದ್ರದಿಂದ ಅವ್ರು ಸ್ವಲ್ಪ ದೂರ ಆಗ್ತದೆ. ಬಟ್ ಆದ್ರೂ ಕೂಡ ರೈತರು 2-3 ವರ್ಷ ಮೊದಲು ಕಂಪೇರ್ ಮಾಡಿದರೆ ಸಾಕಷ್ಟು ಜನ ರೈತರು ಬಾರ್ಡರ್ ಅಲ್ಲಿ ರಿಮೋಟ್ ಅಲ್ಲಿ ಇರುವಂತಹ ರೈತರು ಐತಲ್ಲ ನಮ್ಮ ಒಂದು ಮುದುಗಲ್ ರೈತ ಸಂಪರ್ಕ ಕೇಂದ್ರ ಬರ್ಬೇಕಂದ್ರೆ ಹಿಂದೆ ಮುಂದೆ ನೋಡುವಂತ ಒಂದು ಏನಪ್ಪಾ ಅಂದ್ರೆ ಯಾವಾಗ ಅವ್ರು ಬಂದಾಗ ಸರಿಯಾದ ಒಂದು ಮಾಹಿತಿ ಏನ್ ದೊರಕ್ತಿತ್ತು ಇಲ್ಲೋ ಗೊತ್ತಿಲ್ಲ. ಬಟ್ ಈ 3 ವರ್ಷದಲ್ಲಿ ಏನಪ್ಪಾ ಅಂದ್ರೆ ಸಾಕಷ್ಟು ರೈತರು ಆ ಬಾರ್ಡರ್ ವಿಲೇಜ್ ಇಂದ ಸಾಕಷ್ಟು ನಮ್ಮ ಒಂದು ರೈತ ಸಂಪರ್ಕದ ಅನುಕೂಲವನ್ನು ತೆಗೆದುಕೊಂಡಿದ್ದಾರೆ. ನಮ್ಮ ಒಂದು ರೈತ ಸಂಪರ್ಕದಿಂದ ಪ್ರತಿಯೊಬ್ಬ ಬಂದಿರುವಂತಹ ರೈತರಿಗೆ ಸ್ಪಂದನೆ ಮಾಡುವಂತಹ ರೀತಿಯಿಂದ ಎಲ್ಲ ರೈತರು ಕೂಡ ಏನೇ ಕೆಲಸ ಇದ್ರು ಕೂಡ ಬಂದು ಮಾಡ್ಕೊಂಡು ಹೋಗುವಂತದ್ದು ಒಂದು ಅವರಿಗೆ ಒಂದು ಹೆಲ್ಪ್ ಮಾಡುವ ದೃಷ್ಟಿಯಲ್ಲಿ ಕೂಡ ನಾವು ಸಾಕಷ್ಟು ಒಂದು ಕೆಲಸವನ್ನು ನಮ್ಮ ಇದ್ದಂತಹ ಒಂದು ಸ್ಟಾಪ್ ನಲ್ಲಿ ಇಬ್ರು ಕೃಷಿ ಅಧಿಕಾರಿಗಳಿದ್ದೀವಿ ನಾವು, ಇನ್ನೊಬ್ರು ಶ್ರೀ ಕಡಿವಾಳ ಅಂತ, ಇನ್ನೊಬ್ರು ಅಕೌಂಟೆಂಟ್ ಇದ್ದಾರೆ, ಒಬ್ರು ATM ಇದ್ದಾರೆ. ಎಲ್ಲರೂ ಕೂಡ ಒಂದು ಕಾರ್ಯಕ್ಷಮತೆ ಎಲ್ಲರೂ ಕೂಡ ಒಂದು ಅವಧಿಗಿಂತ ಜಾಸ್ತಿ ನಮ್ಮ ಒಂದು ರೈತ ಸಂಪರ್ಕದಲ್ಲಿ ಕಾಲ ಕಳೆದು ಸಾಕಷ್ಟು ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ಆಗುತ್ತೋ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊಂದು ಮಾಹಿತಿ ನೀಡುವಂತಹ ಕಾರ್ಯ ಸರ್ಕಾರದಿಂದ ಬಂದಂತಹ ಯೋಜನೆಗಳನ್ನು ಸಮಗ್ರವಾಗಿ ಒಂದು ರೈತರಿಗೆ ಒಂದು ಮುಟ್ಟುವ ರೀತಿಯಲ್ಲಿ ಸಾಕಷ್ಟು ಒಂದು ಕೆಲಸವನ್ನು ಮಾಡ್ತಾ ಇದೀವಿ ಸರ್. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ನಾವು ಮಾಡ್ತಾ ರೈತರಿಗೆ ಒಂದು ಅನುಕೂಲವಾಗುವ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕೆಲಸ ಮಾಡ್ತೀವಿ ಸರ್. ಮುಖ್ಯವಾಗಿ ರೈತರಿಗೆ ಮುಂಗಾರು ಹಂಗಾಮ ಅಂತಂದ್ರೆ ಒಳ್ಳೆ ಪರಿಕರ ಅಂದ್ರೆ ಬೀಜ, ಉತ್ತಮ ಬೀಜ ಸಿಕ್ಕರೆ ರೈತರು ಸಾಕಷ್ಟು ಖುಷಿಯಿಂದ ಬಿತ್ತನೆಯನ್ನ ಮಾಡ್ತಾರೆ. ನಿಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಏನೇನು ಬೀಜದ ಲಭ್ಯತೆ ಇದೆ, ಈಗಾಗಲೇ ಏನೇನು ಬೀಜದ ಒಂದು ಬೇಡಿಕೆ ಇತ್ತು, ಜೊತೆಗೆ ಹೇಗೆ ಸಮರ್ಪಕವಾಗಿ ವಿತರಣೆ ಆಗಿದೆ, ಹೇಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಬಿತ್ತನೆ ಇದೆ ಅಂತ ಹೇಳಿದಿರ್ತಾವು, ಏನೇನು ಬೀಜಗಳ ಒಂದು ವಿತರಣೆ ಕಾರ್ಯಕ್ರಮ ನಡೀತಾ ಇದೆ, ಯಾವ್ಯಾವ ಒಂದು ರೇಟ್ ಅಲ್ಲಿ ಯಾವ್ಯಾವ ತಳಿಗಳ ಲಭ್ಯತೆ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಸಿಗ್ತಾ ಇದ್ದಾವೆ? ಕಳೆದ ಸಲಕ್ಕಿಂತ ಈ ವರ್ಷ ನಾವು ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮ ನೈತಲ್ಲಿ ನಾವು ತುಂಬಾ ಬೇಗ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ತಪ್ಪಾಗಲಾರದು. ಲಾಸ್ಟ್ ಕೊನೆ ವರ್ಷ ನಾವು ಒಂದು June 2nd ವಾರದಲ್ಲಿ ನಾವು ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಬಟ್ ಈ ಒಂದು ವರ್ಷದಲ್ಲಿ June 1st ವಾರದಲ್ಲಿ, ಯಾಕಂದ್ರೆ ಮುಂಗಾರು ಸ್ವಲ್ಪ ಬೇಗ ಬಂದಿರೋ ಕಾರಣ, ಮಳೆ ಸ್ವಲ್ಪ ಬೇಗ ಬಂದಿರೋ ಕಾರಣಕ್ಕೋಸ್ಕರ ರೈತರು ಕೂಡ ಅಥವಾ ಬಿತ್ತುವ ಒಂದು ಉತ್ಸಾಹ ಜಾಸ್ತಿ ಇರುವ ಕಾರಣಕ್ಕೋಸ್ಕರ ರೈತರಿಗೆ ಒಂದು ಸರಿಯಾದ ಸಮಯದಲ್ಲಿ ಬಿತ್ತನೆ ಬೀಜ ಒದಗಿಸುವುದು ನಮ್ಮ ಒಂದು ಇಲಾಖೆಯ ಜವಾಬ್ದಾರಿ, ನಮ್ದೆಲ್ಲರದ್ದು ಕೂಡ ಒಂದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವು ಐತೆಲ್ಲ ರೈತರಿಗೆ ಒಂದು ತೊಗರಿ ಬೀಜ ಇರಬಹುದು, ಹೆಸರು ಬೀಜ ಇರಬಹುದು, ಒಂದು ಸಜ್ಜೆ ಬೀಜ ಇರಬಹುದು, ಹಾಗೂ ಒಂದು ಸೂರ್ಯಕಾಂತಿ ಬೀಜವನ್ನು ರೈತರಿಗೆ ಇಲಾಖೆಯಿಂದ ಅವರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಒಂದು ಕೊಡುವಂತ ಒಂದು ಕಾರ್ಯಕ್ರಮ ನಾವು ಮಾಡಿಕೊಂಡಿದೀವಿ. ಈಗಾಗಲೇ ನಾವು ಒಂದು ತೊಗರಿ ಬೀಜವನ್ನು 141.45 ಕ್ವಿಂಟಲ್ನಷ್ಟು ನಾವು ವಿತರಣೆ ಮಾಡಿದೀವಿ ಸಬ್ಸಿಡಿ ದರದಲ್ಲಿ. ಒಂದು ರೈತರ ವಂತಿಕೆ 425 ರೂಪಾಯಿ ಇದೆ, ಹಾಗೂ 250 ರೂಪಾಯಿ ಅದು ಒಂದು ಪೂರ್ಣ ದರ ಆಗಿರುತ್ತೆ. 125 ಸಬ್ಸಿಡಿಯಲ್ಲಿ ನಾವು ರೈತರಿಗೆ ಒಂದು ತೊಗರಿ ಬೀಜವನ್ನು ಕೊಟ್ಟಿದ್ದೀವಿ. ತೊಗರಿ ಬೀಜ ಲಾಸ್ಟ್ ಹೋದ ವರ್ಷದಲ್ಲಿ ನಾವು ಇದೆಲ್ಲ 30-40 ಕ್ವಿಂಟಲ್ ಕೊಡಬೇಕಾದ್ರೆ ಬಹಳ ಆಗ್ತಿದೆ, ಯಾಕಪ್ಪಂದ್ರೆ ಸಾಕಷ್ಟು ಜನ ನಮ್ಮಲ್ಲಿ ಬರ್ತಾ ಇದ್ದಿಲ್ಲ ಒಟ್ಟು TS3R ಒಂದು ತಳಿಗೆ. ಬಟ್ ಈ ಸಲ ಒಂದು ಕ್ಷೇತ್ರ ಒಂದು ತೊಗರಿ ಕ್ಷೇತ್ರ ಕಡಿಮೆ ಇದ್ರೂ ಕೂಡ ಹೋದ ವರ್ಷ ಒಂದು ಗಣನೆ ತೆಗೆದುಕೊಂಡು ಹೋದ ವರ್ಷ 7-8,000 ಹೆಕ್ಟರ್ನಷ್ಟು ನಮ್ದು ತೊಗರಿ ಒಂದು ಬಿತ್ತನೆ ಆಗಿತ್ತು. ಬಟ್ ಈ ವರ್ಷ ತುಂಬಾ ಒಂದು 2-3,000 ಅಷ್ಟೇ ತೊಗರಿ ಒಂದು ಬಿತ್ತನೆ ಹೆಕ್ಟರ್ನಷ್ಟು ಬಿತ್ತನೆ ಆಗುತ್ತೆ. ಆದ್ರೂ ಕೂಡ 40 ಕ್ವಿಂಟಲ್ನಷ್ಟು ಇದ್ದಷ್ಟು ನಮ್ಮ ಸೇಲ್ ಈ ವರ್ಷ ಏನಪ್ಪ 141 ಕ್ವಿಂಟಲ್ನಷ್ಟು ಸೇಲ್ ಆಗಿದೆ. ಇನ್ನೂ ಕೂಡ ಒಂದು ತೊಗರಿ ಬೆಳೆಗೆ ಸಾಕಷ್ಟು ಒಂದು ಬೇಡಿಕೆ ಇದೆ, ಹಾಗೂ ನಮ್ಮ ಒಂದು ಮೇಲಾಧಿಕಾರಿಗಳ ಜೊತೆ ಅವರಿಗೆ ಚರ್ಚಿಸಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಒಂದು ತೊಗರಿ ಬೀಜ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ತಿಳಿಸಿದೀವಿ. ಅದೇ ರೀತಿ ನಮ್ಮ ಒಂದು ರೈತ ಸಂಪರ್ಕ ಕೇಂದ್ರ ಹೆಸರು ಬೀಜವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಸಜ್ಜೆ ಬೀಜವನ್ನು ಕೂಡ ನಾವು ಕೊಡುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದೀವಿ, ಯಾಕಂದ್ರೆ ಬಿತ್ತನೆ ಕಾರ್ಯ ನಡೀತಾ ಇದೆ. ಈಗಾಗಲೇ ನಾವು ಒಂದು ಸಜ್ಜೆ ಬೀಜವನ್ನು ಒಂದು 514 ಕೆಜಿ ಅಷ್ಟು ಕೊಟ್ಟಿದೀವಿ ರೈತರಿಗೆ ರಿಯಾಯಿತಿ ದರದಲ್ಲಿ. ಅದಾದ ನಂತರ ಒಂದು ಸೂರ್ಯಕಾಂತಿ ಬೀಜವನ್ನು ಕೂಡ ನಮ್ಮ ಒಂದು ರೈತ ಸಂಪರ್ಕ ಕೇಂದ್ರದಿಂದ ಒಂದು 6 ಕ್ವಿಂಟಲ್ ಅಷ್ಟು ಸೂರ್ಯಕಾಂತಿಯನ್ನು ಕೂಡ ಕೊಟ್ಟಿದೀವಿ. ಇನ್ನು ರೈತರಿಗೆ ಏನೇನು ಅವಶ್ಯಕತೆ ಅನುಗುಣವಾಗಿ ನಮ್ಮ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ರೈತರಿಗೆ ಒಂದು ಸರಿಯಾದ ಮಟ್ಟದಲ್ಲಿ ಗುಣಮಟ್ಟದ ಒಂದು ಬೀಜವನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಸೂರ್ಯಕಾಂತಿ ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ, ಎಣ್ಣೆ ಒಂದು ಕಾಳಿನ ಒಂದು ಬೆಳೆಗೆ. ಈ ಭಾಗದಲ್ಲಿ ಸೂರ್ಯಕಾಂತಿ ಬೀಜಕ್ಕಾಗಿ ಸಾಕಷ್ಟು ಜನ ಅಲ್ಲಲ್ಲಿ ಬೀಜ ಲಭ್ಯತೆ ಇಲ್ಲ, ಸಿಗ್ತಾ ಇಲ್ಲ, ಹೊರಗಡೆ ಎಲ್ಲ ಬೀಜ ತಂದು ಅಲ್ಲಲ್ಲಿ ಲೂಸ್ ಬೀಜಗಳನ್ನು ತಂದು ಬಿತ್ತನೆ ಮಾಡಿದಂತ ಉದಾಹರಣೆಗಳು. ರೈತರು ಆಕಾಶವಾಣಿಗೂ ಸಹ ಕರೆಯನ್ನು ಮಾಡಿ ಸರಿಯಾಗಿ ನಾಟಲಿಲ್ಲ ನಮ್ದು, ಹೊರಗಡೆ ಬೀಜ ತಂದಿದೀವಿ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದಾರೆ. ಯಾಕೆ ಇದಕ್ಕೆ ಸಡನ್ ಆಗಿ ಬೇಡಿಕೆ ಜಾಸ್ತಿ ಆಯಿತು, ಜೊತೆಗೆ ಬೀಜದ ಲಭ್ಯತೆ ಯಾಕೆ ಕಡಿಮೆ ಆತಂತೀರಿ? ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಎಷ್ಟು ಪ್ರಮಾಣದಲ್ಲಿ ಸೂರ್ಯಕಾಂತಿ ಬೀಜ ವಿತರಣೆ ಆಗಿದೆ? ಬೇಡಿಕೆಗೆ ಸರಿಯಾಗಿ ಸ್ಪಂದನೆ ಆಯ್ತಾ ಅಥವಾ ಇನ್ನೂ ಕೊರತೆ ಬಿಂತ ತಮ್ಮಲ್ಲಿ ಹೇಗೆ? ಸೂರ್ಯಕಾಂತಿ ಬೆಳೆ ಬಗ್ಗೆ ಪರ್ಟಿಕ್ಯುಲರ್ ಹೇಳಬೇಕಾದ್ರೆ 4-5 ವರ್ಷಗಳ ಹಿಂದೆ ಮ್ಯಾಕ್ಸಿಮಮ್ ನಮ್ದು ತೊಗರಿ ಏರಿಯಾ ಏನಿರ್ತಿತ್ತಲ್ಲ ಅದಕ್ಕಿಂತ ಜಾಸ್ತಿ ಮಟ್ಟದಲ್ಲಿ ಸೂರ್ಯಕಾಂತಿಯನ್ನು ಜಾಸ್ತಿ ಬೆಳೆದ್ರು. ಆವಾಗಲೂ ಕೂಡ 2009-2017 ಕೂಡ ಸೂರ್ಯಕಾಂತಿ ಅಷ್ಟು ಪ್ರಮಾಣದಲ್ಲಿ ನಮ್ಮ ಒಂದು ಮುದಗಲ್ ರೈತ ಸಂಪರ್ಕ ಕೇಂದ್ರ ಮುದಗಲ್ ಹೋಬಳಿ ವ್ಯಾಪ್ತಿಯಲ್ಲಿ ಸಿಗ್ತಿತ್ತು. ಆದರೆ 2018-2019 ತೊಗರಿ ಬೆಳೆ ಬಂದು MSP ಪ್ರೈಸ್ ಒಂದು ಚೆನ್ನಾಗಿರೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ತೊಗರಿಗೆ ಹೋದ್ರು. ಲಾಸ್ಟ್ ಒಂದು ಕೊನೆಯ ವರ್ಷ ಸಾಕಷ್ಟು ಒಂದು ಆರ್ಥಿಕ ನಷ್ಟ ತೊಗರಿಯಿಂದ ರೈತರು ಅನುಭವಿಸಿರುವ ಕಾರಣ ಹೋದ ವರ್ಷದಲ್ಲಿ ಸಾಕಷ್ಟು ರೈತರು ಒಂದು ಸೂರ್ಯಕಾಂತಿಯನ್ನು ಮುಂಗಾರು ಹಂಗ ಬೆಳೆಯಲ್ಲಿ ಬೆಳೆಯಾಗಿ ಬೆಳೆದು ಮತ್ತು ಹಿಂಗಾರಲ್ಲಿ ಕಡಲೆಯನ್ನು ಹಾಕುವಂತ ಒಂದು ಅವಕಾಶ ಕೂಡ ಒಂದು ಸೂರ್ಯಕಾಂತಿಯಿಂದ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ರೈತರು ಮುದಗಲ್ ವ್ಯಾಪ್ತಿಯಲ್ಲಿ ಲಭ್ಯವಿಲ್ಲದಿದ್ದ ಪರಿಸ್ಥಿತಿಯಲ್ಲೂ ಕೂಡ ಬೇರೆ ಕಡೆ ಗಂಗಾವತಿ ಅಲ್ಲಿ ಹೋಗಿ ಒಂದು ಸೂರ್ಯಕಾಂತಿನ ಬೆಳಿಬೇಕು ಅನ್ನೋ ಒಂದು ಉದ್ದೇಶಕ್ಕೂ ಸೂರ್ಯಕಾಂತಿನ ಸಾಕಷ್ಟು ಬೆಳೆದಿದ್ದಾರೆ. ನಮ್ಮ ಒಂದು ರೈತ ಸಂಪರ್ಕ ಕೇಂದ್ರದಿಂದ ನಾವು ಗಂಗಾ ಕಾವೇರಿ 2002 ಹಾಗೂ 2008 ಅನ್ನುವಂತಹ ಒಂದು ಸೂರ್ಯಕಾಂತಿ ಈಗಾಗಲೇ ಒಂದು 6 ಕ್ವಿಂಟಲ್ನಷ್ಟು ಒಂದು ಸೂರ್ಯಕಾಂತಿ ಬೀಜವನ್ನು ಕೊಟ್ಟಿದ್ದೀವಿ ರೈತರಿಗೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ನಾವು ಒಂದು ಬೇಡಿಕೆಯನ್ನು ಸಲ್ಲಿಸಿ ರೈತರಿಗೆ ಒಂದು ಸಮಗ್ರ ರೀತಿಯಲ್ಲಿ ಒಂದು ಸೂರ್ಯಕಾಂತಿ ಬೀಜ ಲಭ್ಯವಾಗುವಂತೆ ನಾವು ನೋಡ್ಕೊಳ್ತಾ ಇದ್ದೀವಿ ಸರ್. ತಾವು ಏನ್ ಹೇಳ್ತೀರಿ ರೈತರಿಗೆ, ಸೂರ್ಯಕಾಂತಿ ಇನ್ನೂ ಹಾಕಬೇಕು ಅಂತಂದಿದ್ದಾರೆ, ಆದ್ರೆ ಹಾಕೋದು ಬೇಡ ಅಂತಕ್ಕಂತ ಒಂದಿಷ್ಟು ಮಾಹಿತಿ ಅಲ್ಲಲ್ಲೇ ಬರ್ತಾ ಇದಾವೆ. ಮುಂದೆ ಆಗಸ್ಟಲ್ಲಿ ಹಾಕಿ ಸೂರ್ಯಕಾಂತಿನ ಈಗ ಹಾಕ್ಬೇಡಿ, ಮೇದಲ್ಲಿ ಹಾಕಿದ್ರೆ ಒಳ್ಳೇದು ಅಂತಕ್ಕಂಥ ವಿಚಾರ ರೈತರು ಹೇಳ್ತಾರೆ. ಮೇದಲ್ಲಿ ಮುಂಚೆ ಬಿತ್ತುಬಿಟ್ರೆ ಸೂರ್ಯಕಾಂತಿ ಬಂದ್ಬಿಡತ್ತೆ ಅಂತೇಳಿ. ತಾವು ತಜ್ಞರಾಗಿ ಈ ಭಾಗದಲ್ಲಿ ಅನುಭವ ಇದ್ದಂಥವ್ರು, ರೈತರಿಗೆ ಏನು ಹೇಳ್ತೀರಿ? ನಾವು ಕೂಡ ಕೊನೆಯ ಲಾಸ್ಟ್ ಇಯರ್ ಹೋದ ವರ್ಷ ಏನಪ್ಪಾ ಅಂದ್ರೆ ಸೂರ್ಯಕಾಂತಿ ಜೂನ್ ಜುಲೈಲಲ್ಲಿ ಬಿತ್ತಬಾರ್ದ್ರಿ, ಬಿತ್ತಿದ್ರೆ ಏನಾಗುತ್ತಪ್ಪ ಅಂದ್ರೆ ನಂಜಾಣ ರೋಗಕ್ಕೆ ಅದು ಒಂದು ತುತ್ತಾಗುತ್ತೆ, ಇದರಿಂದ ಸಾಕಷ್ಟು ನಿಮಗೆ ಒಂದು ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ರೈತರಿಗೆ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯವನ್ನು ಕೂಡ ಹೋದ ವರ್ಷ ಮಾಡಿದೀವಿ. ಬಟ್ ಅದೃಷ್ಟವಶಾತ್ ಏನಾಯ್ತಪ್ಪ ಅಂದ್ರೆ ರೈತರಿಗೆ ಹೋದ ವರ್ಷ ಅವರು ಬಿತ್ತಿದಂತಹ ಒಂದು ಸೂರ್ಯಕಾಂತಿ ಬೀಜ ಚೆನ್ನಾಗಿ ಒಂದು ಇಳುವರಿ ತಂದ ಕಾರಣಕ್ಕೋಸ್ಕರ ಏನಾಗಿದೆಯಪ್ಪ ಅಂದ್ರೆ ಈ ವರ್ಷ ಆಟೋಮೆಟಿಕ್ ಆಗಿ ಆ ಒಂದು ಸೂರ್ಯಕಾಂತಿ ಬೆಳೆಯುವಂತಹ ಒಂದು ಕ್ಷೇತ್ರ ದ್ವಿಗುಣಗೊಂಡಿದೆ. ಆದ್ರೂ ಕೂಡ ರೈತರಿಗೆ ನಾವು ಸಾಕಷ್ಟು ಒಂದು ಸಲಹೆಗಳನ್ನು ನೀಡ್ತಾ ಇದ್ವಿ, ಆದಷ್ಟು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೋ ಅಷ್ಟು ಒಂದು ಸೂರ್ಯಕಾಂತಿ ಬೆಳೀರಿ. ಯಾಕಪ್ಪ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಬೆಳೆದಂತ ಒಂದು ಸೂರ್ಯಕಾಂತಿ ನಂಜಾಣ ರೋಗದಿಂದ ಒಂದು ತುತ್ತಾಗುವುದರಿಂದ ಒಂದು ಪಾರಾಗಬಹುದು ಅಂತಾನು ಕೂಡ ಹೇಳಿದೀವಿ. ಆದಾಗ್ಯೂ ಕೂಡ ಆಯ್ತಲ್ಲ ಸೂರ್ಯಕಾಂತಿ ಬೆಳಿಲೇಬೇಕಂತ ಅಂತ ರೈತರಿಗೆ ನಾವು ಕೂಡ ಅವರಿಗೆ ನಾವು ಎಷ್ಟು ಹೇಳಿದ್ರು ಕೂಡ ಅವರು ಬೆಳಿಬೇಕಂತಿದ್ದಾರೆ. ಜಾಗೃತ ಕ್ರಮವಾಗಿ ಬೀಜೋಪಚಾರ ಒಂದು ಸೂರ್ಯಕಾಂತಿ ಮಾಡಬೇಕಾದ್ರೆ ತುಂಬಾ ಅವಶ್ಯವಾಗಿದೆ. ಯಾಕಪ್ಪ ಅಂದ್ರೆ ನಂಜಾಣ ರೋಗ ಅನ್ನೋದು ತುಂಬಾ ಒಂದು ಅಪಾಯಕಾರಿ ರೋಗ ಸೂರ್ಯಕಾಂತಿಗೆ, ಇದರಿಂದ ಸಾಕಷ್ಟು ಒಂದು ಆರ್ಥಿಕ ನಷ್ಟ ಒಂದು 50-60% ನಷ್ಟು ನಷ್ಟ ಕೂಡ ನಾವು ಕಾಣಬಹುದು. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಏನಪ್ಪ ಅಂದ್ರೆ ಒಂದು 5 ಗ್ರಾಂ ಇಮಿಡಾಕ್ರೋಪಿಡ್ 70% WS ಅಂತ ಸಿಗುತ್ತೆ, ಆ ಒಂದು ಪುಡಿಯನ್ನು ಲೇಪನ ಮಾಡುವುದರ ಮುಖಾಂತರ ಸೂರ್ಯಕಾಂತಿಯನ್ನು ನೀವು ಬಿತ್ತಿದ್ದೆ ಆದಲ್ಲಿ ಒಂದು ನಂಜಾಣ ರೋಗದಿಂದ ಪಾರಾಗಬಹುದು. ಮತ್ತು ಆಗಸ್ಟ್ ತಿಂಗಳಲ್ಲೂ ಕೂಡ ನೀವು ಸೂರ್ಯಕಾಂತಿಯನ್ನು ಬಿತ್ತಿದ್ರೆ ಸಾಕಷ್ಟು ನೀವು ಅದರಿಂದ ಲಾಭವನ್ನು ಪಡಿಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಮುಖ್ಯವಾಗಿ ಈ ಭಾಗದಲ್ಲಿ ಒಣ ಪ್ರದೇಶ ಇರುವುದರಿಂದ ಇನ್ನೂ ಎಷ್ಟು ಬಿತ್ತನೆ ಆಗಬೇಕಾಗಿದೆ ಪ್ರದೇಶ, ರೈತರು ಇನ್ನೂ ಏನು ಒಂದು ಬೆಳೆ ಬಿತ್ತನೆಯಲ್ಲಿ ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೇಗಿದೆ ಈಗ ಹಸಿಯೋದು ಸಮರ್ಪಕವಾಗಿದೆ ರೈತರಿಗೆ? ತಾವು ಯಾವ ಬೆಳೆಯನ್ನು ಬಿತ್ತಲಿಕ್ಕೆ ಹೇಳ್ತಿದ್ದೀರಿ ರೈತರಿಗೆ? ಇನ್ನೂ ಸಜ್ಜೆ ಬಿತ್ತ ಅಂತ ಹೇಳ್ತಿರೋ, ತೊಗರಿಯನ್ನು ಹಾಕ್ಲಿಕ್ಕೆ ಹೇಳ್ತಾ ಇದ್ದಾರೋ, ರೈತರಿಗೆ ಏನು ಹೇಳ್ತಾ ಇದ್ದಾರೆ ತಾವು ಮುಂದಿನ ದಿನಗಳಲ್ಲಿ? ಅಂದರೆ ಈಗಾಗಲೇ ಹಸಿದ್ರೆ ಚೆನ್ನಾಗಿ ಹಸಿದ್ದಂಥ ಒಂದು ಭಾಗದಲ್ಲಿ ಯಾರು ಗುರಿ 19-20 ಸಾವಿರ ಈಗಾಗಲೇ ನಮ್ದು 60-70% ಅಷ್ಟು ಗುರಿ ತಲುಪಿದೆ. ಇನ್ನೊಂದು 30-40% ಏನಿಲ್ಲ ಅಂದರೆ ಒಂದು 5,000-6,000 ಹೆಕ್ಟರ್ ಪ್ರದೇಶ ಏನಪ್ಪ ಅಂದರೆ ತೊಗರಿ ಬಿತ್ತನೆ ಕಾರ್ಯ ಏನು ನಡೆದಿದೆ ಸರ್? July 15 ಕೂಡ ತೊಗರಿ ಕೂಡ ನಾವು ಬಿತ್ತನೆ ಮಾಡಬಹುದು, ಸಜ್ಜೆನೂ ಕೂಡ ನೀವು ಇನ್ನೂ ಬಿತ್ತನೆ ಮಾಡಬಹುದು ಸರ್ ಅಂತ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ಮತ್ತೆ ಈಗ ಭತ್ತನೂ ಕೂಡ ಈಗ ಸಸಿ ಮಳಿ ಸ್ಟಾರ್ಟ್ ಮಾಡಿದ್ದಾರೆ ಸರ್, ಇದಾದ ನಂತರ ಜುಲೈನಲ್ಲಿ ನಾಟಿ ಮಾಡುವಂತಹ ಕಾರ್ಯ ಭತ್ತದಲ್ಲೂ ಕೂಡ ಪ್ರಾರಂಭವಾಗುತ್ತೆ ಸರ್. ಈಗ ನೋಡ್ರಿ ಈಗಾಗಲೇ ಬಿತ್ತನೆಯಾಗಿ ಬೆಳೆಗಳು 2-3 ವಾರ ಆಯ್ತು, 1 ತಿಂಗಳು ಸಮೀಪ ಇದಾವೆ, ರೈತರು ಅಲ್ಲಲ್ಲಿ ಅಂತರ ಬೇಸಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಮೊದಲ ಹಂತದಲ್ಲಿ ಬೆಳೆ ಹತ್ತಿ ಇರಬಹುದು, ಸೂರ್ಯಕಾಂತಿ ಇರಬಹುದು, ತೊಗರಿ ಇರಬಹುದು, ರಸ ಇರುವ ಕೀಟಗಳ ಒಂದು ಬಾಧೆ ಕಂಡು ಬರುತ್ತೆ. ಅದಕ್ಕೆ ರೈತರಿಗೆ ಈ ಸಸ್ಯ ಸಂರಕ್ಷಣಾ ಔಷಧಿಗಳು ರೈತ ಸಂಪರ್ಕ ಕೇಂದ್ರದಿಂದ ಏನೇನು ಸಿಗ್ತಾ ಇದೆ ಲಭ್ಯತೆ? ಸರ್, ನಮ್ಮಲ್ಲಿ ಸಾಕಷ್ಟು ಒಂದು ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ನಾವು ಇಟ್ಕೊಂಡಿದ್ದೀವಿ. ಇಲ್ಲಿ ಏನಪ್ಪ ಅಂದ್ರೆ ರೈತರಿಗೆ ಒಂದು ಫಸ್ಟ್ ಏನಪ್ಪಾ ಅಂದ್ರೆ ಸ್ಪ್ರೇ, ನಾವು ಬೇವಿನ ಎಣ್ಣೆ ತಗೋ ಅಂತ ಹೇಳ್ತಾ ಇದೀವಿ. ಡೈರೆಕ್ಟ್ ಆಗಿ ಕೆಮಿಕಲ್ ಹೋಗೋ ಬದಲು ಬೇವಿನ ಎಣ್ಣೆ ಸ್ಪ್ರೇ ಮಾಡಿದರೆ ನಾವು ಸಾಕಷ್ಟು ಒಂದು ಖರ್ಚನ್ನು ಕೂಡ ನಾವು ಕಡಿಮೆ ಮಾಡಬಹುದು. ನಮ್ಮ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಈಗ ಬೇವಿನ ಎಣ್ಣೆ ಸಿಗುತ್ತೆ, ಕ್ಲೋರೋಫೈರಿಫಾಸ್ ಅನ್ನೋ ಒಂದು ಕ್ರಿಮಿನಾಶಕ ನಮ್ಮಲ್ಲಿ ಇದೆ, ಅದಾದ ನಂತರ ಲ್ಯಾಂಬ್ಡಾಸೈಲತ್ರಿನ ಅನ್ನೋ ಕ್ರಿಮಿನಾಶಕ ಇದೆ, ಇಮ್ಯಾಮ್ಯಾಕ್ಟಿನ್ ಬೆಂಜೋಯ್ಟ್ ಅನ್ನೋ ಒಂದು ಕ್ರಿಮಿನಾಶಕ ಇದೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ರೈತರಿಗೆ ಒಂದು ರಾಕೆಟ್ ಅಂತ ಒಂದು ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸರ್, ಅದು ಅದರಲ್ಲಿ ಅಂದ್ರೆ ಜಿಂಕ್ ಇರ್ಬೋದು, ಐರನ್ ಇರ್ಬೋದು, ಇಂತ ಒಂದು 4 ಮಿಕ್ಸರ್ ಇದೆ. ಅದಾದಂತ ಜಿಂಕ್ ಸಲ್ಫೇಟ್ ಕೂಡ ನಮ್ಮಲ್ಲಿ ಗೊಬ್ಬರ ಒಂದು ಅವೈಲೇಬಲ್ ಇದೆ. ಇವೆಲ್ಲ ಕೂಡ ನಮ್ಮ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿದೆ. ರೈತರು ಬೇರೆ ಒಂದು ಅಂಗಡಿಗಳಿಗೆ ಹೋಗೋಕ್ಕಿಂತ, ಅಲ್ಲಿ ಜಾಸ್ತಿ ಬೆಲೆ ಕೊಟ್ಟು ತಗೊಳ್ಳೋಕ್ಕಿಂತ ಇಲ್ಲಿ ನೀವು ಏನಾದ್ರಪ್ಪ ರೈತ ಸಂಪರ್ಕದಿಂದ ಬಂದಿದೆಯಲ್ಲ ಸಹ, ಒಂದು ಖರ್ಚು ಕೂಡ ಕಡಿಮೆ ಆಗಿ ಬೇಸಾಯದಲ್ಲಿ ಎಷ್ಟು ನೀವು ಖರ್ಚು ಮಾಡ್ತಿಲ್ಲ ಅದರ ಒಂದು ಖರ್ಚಿನ ಮಟ್ಟವನ್ನು ಕಡಿಮೆ ಮಾಡ್ಕೋಬಹುದು. ಈಗ ಕೃಷಿ ಉಪಕರಣಗಳಿಗೆ ಬಂದ್ರೆ ಅಂತರ ಬೇಸಾಯ ಮಾಡಲಿಕ್ಕೆ ಕುಂಟೆಗಳು ಇರಬಹುದು, ಎಡೆ ಕುಂಟೆಗಳು, ಇಂಥವೆಲ್ಲ ಈ ಸದ್ಯದಲ್ಲಿ ಏನೇನು ಲಭ್ಯತೆ ಇದೆ ರೈತರಿಗೆ? ಕೃಷಿ ಉಪಕರಣಗಳು ಏನೇನು ಸಿಗ್ತಾವೆ ರೈತ ಸಂಪರ್ಕ ಇದರಿಂದ? ರೈತರು ಅವನ್ನ ಪಡಿಬೇಕಾದ್ರೆ ಏನು ಮುಂಚೆವಾಗಿ ಅರ್ಜಿ ಕೊಡಬೇಕಾ ಅಥವಾ ತತ್ಕ್ಷಣ ಬಂದು ಅವರು ಬೇಡಿಕೆ ನೆಟ್ಟರೆ ಕೊಡ್ತೀರಾ ಹೇಗೆ? ನಮ್ಮ ಒಂದು ರೈತ ಸಂಪರ್ಕ ಕೇಂದ್ರದಿಂದ ಮೇನ್ಲಿ ಒಂದು ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ರೈತರಿಗೆ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳನ್ನು ಹಾಗೂ ಏನಪ್ಪಾ ಅಂದ್ರೆ ಸ್ಪ್ರೇಯರ್ಗಳನ್ನು, ಬ್ಯಾಟರಿ ಸ್ಪ್ರೇಯರ್ ಇರ್ಬೋದು, ರಾಶಿ ಮಷಿನ್ ಇರ್ಬೋದು, ರೋಟೋವೇಟರ್ ಇರ್ಬೋದು, ಇಂಥವನ್ನೆಲ್ಲ ನಾವು ಕೊಡುವಂತಹ ಒಂದು ವ್ಯವಸ್ಥೆ ಪ್ರತಿ ವರ್ಷ ನಡೀತಾ ಬಂದಿದೆ, ಈ ವರ್ಷ ಕೂಡ ನಡೀತಾ ಇದೆ. ರೈತರಿಂದ ಮೊದಲು ನಾವು ಅರ್ಜಿಗಳನ್ನು ಸ್ವೀಕಾರ ಮಾಡ್ಕೋತೀವಿ. ಅರ್ಜಿಗಳನ್ನು ಸ್ವೀಕಾರ ಮಾಡ್ಕೊಂಡ ನಂತರ ಅವರ ಜ್ಯೇಷ್ಠತೆ ಅನುಗುಣವಾಗಿ ಯಾರಪ್ಪ ಅಂದ್ರೆ ಮೊದಲು ಯಾರು ಅರ್ಜಿ ಕೊಟ್ಟಿರ್ತಾರೆ ಅವರಿಗೆ ಒಂದು ಕೊಡುವಂತ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿರ್ತೀವಿ. ಈಗ ಒಂದು ಅನುದಾನ ಬಂದು ರಿಲೀಸ್ ಆದ ಕೂಡಲೇ ಬಂದು ಕೂಡಲೇ ಇದೆಲ್ಲ, ಆ ಒಂದು ಜ್ಯೇಷ್ಠತೆ ಅನುಗುಣವಾಗಿ ಅರ್ಜಿ ಕೊಟ್ಟುವಂತ ರೈತರನ್ನು ಅವರಿಗೆ ಕರೆ ಮಾಡೋದರ ಮುಖಾಂತರ ಕರೆಸಿ ಅವರಿಗೆ ಏನಪ್ಪ ಅಂದ್ರೆ ಫಾರ್ಮರ್ ಶೇರ್ ಎಷ್ಟಿದೆ, ಒಂದು ರೈತರ ವಂತಿಕೆ ಎಷ್ಟಿದೆ, ಅದನ್ನು ಕಟ್ಟಿಸಿಕೊಂಡು ಆ ಒಂದು ರೈತರಿಗೆ ಅವರಿಗೆ ಅವಶ್ಯ ಇರುವಂತಹ ಒಂದು ಉಪಕರಣಗಳನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನು ನಮ್ಮ ಒಂದು ರೈತ ಸಂಪರ್ಕದಿಂದ ನಡೀತಾ ಇದೆ ಸರ್. ವಿಶೇಷವಾಗಿ ರೈತರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ ಈ ಒಂದು ಮುಂಗಾರು ಹಂಗಾಮಿನಲ್ಲಿ? ನಿಮ್ಮ ಇಲಾಖೆಯಿಂದ ಸಲಹೆ ಸೂಚನೆಗಳಿರಬಹುದು, ಏನು ಒಂದು ಕಿವಿ ಮಾತನ್ನ ರೈತರಿಗೆ ಹೇಳ್ತೀರಿ? ರೈತರಿಗೆ ನಾನು ಸಾಕಷ್ಟು ಒಂದು ನಾವು ತರಬೇತಿ ಕಾರ್ಯಕ್ರಮಗಳನ್ನು ಮುಂಗಾರು ಹಂಗಾಮ ಪ್ರಾರಂಭ ಆದ ಕೂಡಲೇ ನಾವು ಮಾಡುವಂತಹ ಒಂದು ಕಾರ್ಯವನ್ನು ನಮ್ಮ ಒಂದು ರೈತ ಸಂಪರ್ಕದಿಂದ ನಾವು ಮಾಡ್ತಾ ಇದೀವಿ. ಪ್ರತಿಯೊಬ್ಬ ರೈತರು ಬಿತ್ತೋದಕ್ಕಿಂತ ಮುಂಚೆ ಬೀಜೋಪಚಾರ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಯಾಕಪ್ಪ ಅಂದ್ರೆ ಬೀಜೋಪಚಾರ ಅನ್ನೋದು ಒಂದು ಸಣ್ಣ ಮಕ್ಕಳಿಗೆ ಏನೋ ಇದು ಕೊಡ್ತಿರಲಿಲ್ಲ, ನೀವು ತಾಯಿ ಹಾಲು ಹೆಂಗಿದೆ ನೋಡೋ ಅದೇ ತರ ಒಂದು ಬೀಜೋಪಚಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರತಿಯೊಬ್ಬ ರೈತರ ತೊಗರಿನ ಐತಲ್ಲ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಆ ಒಂದು ಬೀಜನ ಒಂದು ಟ್ರೈಕೋಡರ್ಮಾ ಇರ್ಬೋದು, ರೈಜೋಬಿಯಂ ಇರ್ಬೋದು, PSP ಇರ್ಬೋದು, ಅದರಿಂದ ಉಪಚಾರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮಣ್ಣಿನಿಂದ ಹಾಗೂ ಬೀಜದಿಂದ ಬರುವಂತಹ ಒಂದು ರೋಗಗಳನ್ನು ಕೂಡ ನಾವು ತಡೆಗಟ್ಟುವಂತಹ ಒಂದು ಮಾಡಬಹುದು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಬೀಜದಲ್ಲಿ ಯೂನಿಫಾರ್ಮಿಟಿ ಅಂದ್ರೆ ಸಮಾನ ಪ್ರಮಾಣದಲ್ಲಿ ಮೊಳಕೆ ಎಟ್ ಅ ಟೈಮ್ ಮೊಳಕೆ ಹೊಡೆಯೋದು ಅಂತ ನಾವು ಜಾಸ್ತಿ ಮಾಡೋದು, ಮತ್ತೆ ನಮ್ಮ ಒಂದು ಇಳುವರಿಯಲ್ಲೂ ಕೂಡ ನಾವು ಜಾಸ್ತಿ ಕೂಡ ಕಾಣಬಹುದು. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ತೊಗರಿ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಪ್ರತಿಯೊಂದು ಬೆಳೆಗೆ ಏನಪ್ಪಾ ಅಂದ್ರೆ ಬೀಜೋಪಚಾರ ಮಾಡಿ ಅದರ ಸಂಬಂಧಪಟ್ಟಂಗೆ ರೈತರಿಗೆ ಎಲ್ಲ ಪ್ರತಿಯೊಂದು ಗ್ರಾಮದಲ್ಲಿ ಹೋಗಿ ಹೋಗಿ ಒಂದು ಮಾಹಿತಿ ನೀಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಬೆಳೆ ಸಮೀಕ್ಷೆ. ಬೆಳೆ ಸಮೀಕ್ಷೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ರೈತರಿಗೆ ಒಂದು ಪ್ರತಿಯೊಂದು ವಿಚಾರದಲ್ಲಿ ಎಲ್ಲಿ ಹೋದ್ರೂ ಕೂಡ ಒಂದು ಬೆಳೆ ಸಮೀಕ್ಷೆ ಅಷ್ಟು ಒಂದು ತನ್ನದೇ ಆದಂತಹ ಒಂದು ರೋಲ್ ಅನ್ನು ಪ್ಲೇ ಮಾಡ್ತಾ ಇದೆ. ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ತಾವೇನಾದ್ರಪ್ಪ ಅಂದ್ರೆ ಬೆನಿಫಿಟ್ ತಗೋಬೇಕಪ್ಪ ಅಂದ್ರೆ ಅಲ್ಲಿ ಕಂಪಲ್ಸರಿ ಒಂದು ಬೆಳೆ ಸಮೀಕ್ಷೆ ಅನ್ನೋದು ತುಂಬಾ ಅವಶ್ಯಕ. ಯಾಕಪ್ಪ ಅಂದ್ರೆ ಕೆಲವೊಂದು ಟೈಮಲ್ಲಿ ಏನಾಗಿದೆ, ಸಮಸ್ಯೆಗಳು ಯಾವ ತರ ನಮ್ಮ ಒಂದು ರೈತ ಸಂಪರ್ಕ ಕೇಂದ್ರ ಬರ್ತಿದಾವೆ ಅಂದ್ರೆ ಎಲ್ಲರೂ ಕೂಡ ಕಟ್ಟಿರ್ತಾರೆ ಒಂದು ಬೆಳೆ ವಿಮೆನ. ಬೆಳೆ ವಿಮೆಯನ್ನು ಕಟ್ಟಿದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಕೆಲವೊಬ್ಬರಿಗೆ ಬಂದಿರುತ್ತೆ, ಕೆಲವೊಬ್ಬರಿಗೆ ಬೆಳೆ ವಿಮೆ ಬಂದಿರಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ತಮ್ಮ ಒಂದು ಹೊಲದ ಒಂದು ಬೆಳೆ ಸಮೀಕ್ಷೆಯನ್ನು ತಾವೇ ಮಾಡ್ಕೊಳ್ಬೇಕು. ಒಳ್ಳೇದು ಆಕಾಶ್ ದಾನಿಯವರು, ಇದುವರೆಗೆ ನಿಮ್ಮ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯಲ್ಲಿ ಅಂದ್ರೆ ಮುದುಗಲ್ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ, ರೈತರು ಏನೆಲ್ಲ ಮಾಡ್ತಿದ್ದಾರೆ, ಕೃಷಿ ಇಲಾಖೆ ಅಥವಾ ನಿಮ್ಮ ರೈತ ಸಂಪರ್ಕ ಕೇಂದ್ರ ಯಾವ ರೀತಿ ರೈತರಿಗೆ ಸ್ಪಂದನೆ ಮಾಡ್ತಾರೆ ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿನ ಹಂಚಿಕೊಡಿದ್ರಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರೀತಿಯಿಂದ ಮಳೆಯಾಗಿ ರೈತರು ಈ ಸಲ ವಿಶೇಷವಾಗಿ ಮಳೆ ಬೇಗ ಪ್ರಾರಂಭ ಆಯಿತು, ರೈತರು ಖುಷಿಯಾಗಿದ್ದಾರೆ. ಇದುವರೆಗೆ ಮುದ್ಗಲ್ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆ ಯೋಜನೆಗಳ ಕುರಿತು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದ ಆಕಾಶ್ ದಾನಿ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಜಾನುವಾರು ಸಾಕಾಣಿಕೆದಾರರೇ ಗಮನಿಸಿ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ 1-8 ವರ್ಷದೊಳಗಿರುವ ಎಮ್ಮೆ ಮತ್ತು ಆಕಳುಗಳಿಗೆ ಸರ್ಕಾರವು ವಿಮೆ ಯೋಜನೆಯನ್ನ ಜಾರಿಗೊಳಿಸಿದ್ದು, ಜಾನುವಾರುಗಳ ಮಾರುಕಟ್ಟೆ ಮೌಲ್ಯದ 2% ಪ್ರೀಮಿಯಂ ಅನ್ನು ಕಟ್ಟಬೇಕಾಗುವುದು. ಒಟ್ಟು ಪ್ರೀಮಿಯಂನಲ್ಲಿ ಬಿಪಿಎಲ್ ಫಲಾನುಭವಿಗಳಿಗೆ 70% ಮತ್ತು ಎಪಿಎಲ್ ಫಲಾನುಭವಿಗಳಿಗೆ 50% ಸರ್ಕಾರವು ಸಹಾಯಧನ ನೀಡಲಿದ್ದು, ಎಮ್ಮೆ ಮತ್ತು ಆಕಳು ಸಾಕಾಣಿಕೆದಾರರು ಜಾನುವಾರುಗಳಿಗೆ ಕಿವಿ ಓಲೆಯನ್ನು ಕಡ್ಡಾಯವಾಗಿ ಹಾಕಿಸಿ ತಮ್ಮ ಹತ್ತಿರದಲ್ಲಿರುವ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ನಿಗದಿಪಡಿಸಿದ ಪ್ರೀಮಿಯಂ ಅನ್ನು ಕಟ್ಟಿ ಅರ್ಜಿ ನಮೂನೆಯನ್ನು ತುಂಬಿ ದಿನಾಂಕ 10/7/2022 ಒಳಗಾಗಿ ನಿಮ್ಮ ಜಾನುವಾರುಗಳಿಗೆ ವಿಮೆ ಮಾಡಿಸಿ ರಕ್ಷಣೆಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿರಿ. ಇದು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ರಾಯಚೂರು ಇವರ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೀಜ ಕಲ್ಯಾಣ ಬೀಜ ಕಲ್ಯಾಣ ಬೀಜ ಕಲ್ಯಾಣ ಬೀಜೋತ್ಪಾದನೆ ಸಂಸ್ಕರಣೆ ಮತ್ತು ಸಂರಕ್ಷಣೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಶೇಷಾಧಿಕಾರಿ ಬೀಜ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಬೀಜ ಗ್ರಾಮ ಯೋಜನೆ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ. ಕೇಳಿ ಕಾರ್ಯಕ್ರಮ ಬೀಜ ಕಲ್ಯಾಣ ಬೀಜ ಕಲ್ಯಾಣ ಬೀಜ ಕಲ್ಯಾಣ. ರೈತ ಬಾಂಧವರೇ, ಪ್ರಾಯೋಜಿತ ಕಾರ್ಯಕ್ರಮ ಬೀಜ ಕಲ್ಯಾಣದ 7ನೇ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ. ಬೀಜೋತ್ಪಾದನಾ ತಾಕಿನಲ್ಲಿ ಮತ್ತು ಸಂಗ್ರಹಣೆಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಟಿ ಎಂಜಿರಪ್ಪ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಸಸ್ಯ ರೋಗಶಾಸ್ತ್ರ ವಿಭಾಗ ಕೃಷಿ ಮಹಾವಿದ್ಯಾಲಯ ರಾಯಚೂರು ಇವರೊಡನೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸಲಿದ್ದಾರೆ ಡಾಕ್ಟರ್ ವಿ ಜಿ ಬಾವಲತ್ತಿ. ಕಲ್ಯಾಣ ಕರ್ನಾಟಕದ ಎಡೆದೊರೆ ನಾಡಿನ ರೈತರ ಹೆಮ್ಮೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಗೆ ಆತ್ಮೀಯ ಸ್ವಾಗತ. ಅನ್ನದಾತೋ ಸುಖೀ ಭವ. ಚಿನ್ನದ ಗೂಡಿನ ತೊಗರಿಯ ಬೀಡಿನ ಅನ್ನದ ಕಣಜದ ಹೆಮ್ಮೆಯ ನಾಡಿನ ರೈತರ ಸೇವೆಗೆ ಸದಾ ಸಿದ್ಧ. ಕೃಷಿ ಮತ್ತು ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ಟೋಲ್ ಫ್ರೀ ಸಂಖ್ಯೆ 1-800-4250-0470ಗೆ ಸಂಪರ್ಕಿಸಿ. ನಮಸ್ಕಾರ ಡಾಕ್ಟರ್ ಎಸ್ ಟಿ ಎಂಜರಪ್ಪ ಅವರೇ. ನಮಸ್ಕಾರ. ಹೇಳಿ, ಮೊದಲನೇದಾಗಿ ಬೀಜೋತ್ಪಾದನೆಗೆ ಬಂದಾಗ ಮುಖ್ಯವಾಗಿ ಉತ್ತಮ ಬೀಜವನ್ನ ನಾವು ಪಡಿಬೇಕಾಗಿತ್ತಂದ್ರೆ ರೋಗಗಳ ನಿರ್ವಹಣೆ ಎಷ್ಟು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ತಾರೆ. ಬೀಜೋತ್ಪಾದನಾ ತಾಕುಗಳಲ್ಲಾಯ್ತು, ನಮ್ಮ ಇಳುವರಿಯಲ್ಲಾಯ್ತು. ಈ ರೋಗಗಳು ಬಂದ ತಕ್ಷಣ ಯಾವುದೇ ಬೆಳೆಯನ್ನು ನಾವು ಒಳ್ಳೆಯ ಪ್ರತಿಫಲವನ್ನು ನಿರೀಕ್ಷಿಸಕ್ಕೆ ಸಾಧ್ಯ ಇಲ್ಲ. ಈ ಬೀಜೋತ್ಪಾದನಾ ತಾಕುಗಳಲ್ಲಂತೂ ಇದು ರೋಗ ನಿರ್ವಹಣೆ ತುಂಬಾನೇ ಮುಖ್ಯ. ಬೀಜವೇನಾದರೂ ರೋಗ ಪೀಡಿತವಾದರೆ ಮುಂದಿನ ಬೆಳೆ ಕಂಪ್ಲೀಟ್ ಆಗಿ ರೋಗ ಪೀಡಿತವಾಗ್ಬಿಟ್ಟು ಅದರಿಂದ ಯಾವುದೇ ಇಳುವರಿಯನ್ನ ರೈತ ಪಡ್ಕೊಳಕ್ ಸಾಧ್ಯ ಇಲ್ಲ. ಇದರಿಂದ ಆರ್ಥಿಕವಾಗಿ ತುಂಬಾ ನಷ್ಟ ಕೂಡ ಉಂಟಾಗ್ತದೆ. ಈಗ ಬೀಜೋತ್ಪಾದನೆ ಬಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮುಖ್ಯವಾಗಿ ಭತ್ತದ ಬೀಜೋತ್ಪಾದನೆ ಮಾಡ್ತಿದ್ರೆ ತೊಗರಿ ಬೀಜೋತ್ಪಾದನೆ ಇದೆ, ಅಲ್ಲಲ್ಲಿ ಹೆಸರು ಸಹ ತಳಿಗಳ ಉತ್ಪಾದನೆ ಇದೆ, ಜೊತೆಗೆ ಸೂರ್ಯಕಾಂತಿ ಬೀಜೋತ್ಪಾದನೆ ಅಲ್ಲಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಈಗ ಭತ್ತದ ಒಂದು ಬೀಜೋತ್ಪಾದನೆಗೆ ಬರೋಣ. ಭತ್ತದ ಬೀಜೋತ್ಪಾದನೆಗೆ ಬಂದಾಗ ಇಲ್ಲಿ ಪ್ರಮುಖವಾದಂತಹ ಮುಖ್ಯವಾದಂತಹ ರೋಗ ಯಾವ ಬರ್ತವೆ? ಇಲ್ಲಿ ಬೆಂಕಿ ರೋಗ ಅಂತ ಅದಕ್ಕೆ ಬರ್ತಕ್ಕಂತ ಅತಿ ಮುಖ್ಯವಾದಂತಹ ಒಂದು ರೋಗ ಇದು. ಬೀಜೋತ್ಪಾದನಾ ತಾಕಿರ್ಲಿ ಅಥವಾ ಕಮರ್ಷಿಯಲ್ ಪ್ರೊಡಕ್ಷನ್ ಇರಲಿ, ಎರಡರಲ್ಲೂ ಕೂಡ ಬರುತ್ತೆ. ಮತ್ತೆ ಬೀಜೋತ್ಪಾದನಾ ತಾಕಗಳಲ್ಲಿ ಇದರ ನಿರ್ವಹಣೆ ಬಹಳ ಮುಖ್ಯ. ಇದನ್ನು ಬಿಟ್ರೆ ಇನ್ನು ದುಂಡಾಣು ಎಲೆಮಚ್ಚೆ ರೋಗ ಅಂತ ಒಂದು ರೋಗ ಬರುತ್ತೆ. ಅದನ್ನು ಬಿಟ್ರೆ ಮತ್ತೆ ಕಾಡಿಗೆ ರೋಗ ಅಂತ ಒಂದು ರೋಗ ಬರುತ್ತೆ. ಈ ಮೂರು ಬಹು ಮುಖ್ಯವಾದಂತ ಒಂದು ರೋಗಗಳು ಭತ್ತಕ್ಕೆ ಬರ್ತಕ್ಕಂಥವು. ಅಂದ್ರೆ ಭತ್ತದ ಬೀಜೋತ್ಪಾದನೆ ತಾಕುಗಳಲ್ಲಿ ಬೀಜವನ್ನ ಅಥವಾ ಸಸಿಯನ್ನ ನಾಟಿ ಮಾಡಿದ ತಕ್ಷಣ ನಾವು ಅದನ್ನ ಸಂಪೂರ್ಣ ವೀಕ್ಷಣೆ ಮಾಡ್ತಿರ್ಬೇಕಂತೀರ ರೋಗಗಳಿಗೆ? ಖಂಡಿತವಾಗಿ. ಇದು ಬೆಂಕಿ ರೋಗದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾವು ಇದು ಬೀಜದ ಮೂಲಕ ಪ್ರಸಾರ ಅಷ್ಟೊಂದು ಆಗಲ್ಲ ಅಂದ್ರು, ಬೀಜೋತ್ಪಾದನಾ ತಾಕುಗಳಂತೂ ಬಂದೇ ಬರುತ್ತೆ. ಸಸಿ ಮಡಿಗಳು ಹಿಡ್ಕೊಂಡು ಬಿಟ್ಟು ಭತ್ತದ ಕಟಾವಿನ ಹಂತವರೆಗೂ ಕೂಡ ಈ ರೋಗ ಬರುತ್ತೆ. ಹೇಗೆ ಈ ಬೆಂಕಿ ರೋಗದ ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಅಥವಾ ಬರಲಾರದಂತ ಏನಾದ್ರು ಮಾಡಕ್ ಸಾಧ್ಯತೆ ಬೀಜೋತ್ಪಾದನಾ ತಾಕುಗಳಲ್ಲಿ ಬರಲಾರದಂತೆ ಮಾಡಬೇಕಾದ್ರೆ? ಬರಲಾರದಂತೆ ಮಾಡಬೇಕಂದ್ರೆ ಮುಖ್ಯವಾಗಿ ಇದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಕರಿತೀವಿ. ಮೊಟ್ಟ ಮೊದಲಿಗೆ ಭೂಮಿಯನ್ನು ಸ್ವಲ್ಪ ಆಳವಾಗಿ, ಯಾಕಂದ್ರೆ ಭತ್ತವನ್ನ ಪದೇ ಪದೇ ಒಂದೇ ನೆಲದಲ್ಲಿ ಬೆಳೀತಾರೆ. ಈ ವರ್ಷ ಭತ್ತ ಹಾಕಿದರೆ ಮುಂದಿನ ವರ್ಷನು ಅದೇ ನೆಲದಲ್ಲಿ ಭತ್ತ ಹಾಕ್ತಾರೆ. ಭತ್ತ ಬಿಟ್ಟು ಬೇರೆ ಬೆಳೆ ಹಾಕಲ್ಲ, ಯಾಕಂದ್ರೆ ಇದು ನೀರಾವರಿ ಬೆಳೆ, ಸಾಕಷ್ಟು ಗೊಬ್ಬರ ನೀರು ಕೊಡ್ತಿರ್ತಾರೆ. ಆಮೇಲೆ ಭತ್ತದ ತಾಕುಗಳಲ್ಲಿ ಬೇರೆ ಬೆಳೆ ಹಾಕಿದ್ರೆ ಅಷ್ಟಕ್ಕಷ್ಟೇ. ಉತ್ತಮವಾದ ಆರೋಗ್ಯಕರವಾದಂತಹ ಬಿತ್ತನೆ ಬೀಜಗಳ ಆಯ್ಕೆ ಬಹಳ ಮುಖ್ಯ. ಇಲ್ಲಿ ಎಲ್ಲಿ ರೋಗ ಪೀಡಿತವಾಗಿರಲ್ಲ ಅಂತ ಒಂದು ತಾಕುಗಳಲ್ಲಿ ಬೀಜವನ್ನು ತಂದು ಅಂತ ಬೀಜ ಉಪಯೋಗ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಪದೇ ಪದೇ ಒಂದೇ ನೆಲದಲ್ಲಿ ಒಂದೇ ಭೂಮಿಯಲ್ಲಿ ಭತ್ತವನ್ನು ಬೆಳೆಯುವುದರಿಂದ ಒಂದು ಸೀಸನ್ನಿನ ಭತ್ತ ಕಟಾವಾದ ನಂತರ ಅಲ್ಲಿ ಒಂದಿಟ್ಟು ಆಳವಾದ ಉಳುಮೆಯನ್ನು ಮಾಡೋದು ಬಹಳ ಮುಖ್ಯ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬೆಂಕಿ ರೋಗ ನಿರ್ವಹಣೆ ಬಗ್ಗೆ ನಾವು ಇಲ್ಲಿ ತಗೊಂಡಾಗ, ಸಾಮಾನ್ಯವಾಗಿ ಬೆಂಕಿ ರೋಗ ಎಲೆಗೆ ಬರುತ್ತೆ, ಎಲೆಯಿಂದ ಅದು ದೇಟಿಗೆ ಬರುತ್ತೆ, ಚೆನ್ನೈ ದೇಟಿಂದ ಕೆಲವೊಂದ್ಸರಿ ಕಾಳುಗಳಿಗೂ ಕೂಡ ಬರ್ತಕ್ಕಂತ ಒಂದು ಚಾನ್ಸಸ್ ಬಹಳ ಇದೆ. ಇದರಲ್ಲಿ ಆಳವಾದಂತ ಒಂದು ಉಳುಮೆ, ಮಾಗಿ ಉಳುಮೆ ಅಂತಲೂ ಕೂಡ ಕರೀತಾರೆ, ಅಥವಾ ನಾವು ಮಾಗಿ ಉಳುಮೆಯನ್ನ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮಾಡ್ತಾರೆ. ಭತ್ತ ಕಟಾವಾದ ನಂತರ ಒಂದು ಉಳುಮೆ ಮಾಡಬೇಕು. ಎರಡನೇ ಮುಖ್ಯವಾದಂತಹ ಒಂದು ಅಂಶ ಅಂತ ಹೇಳಿದ್ರೆ ರೋಗ ರಹಿತವಾದಂತಹ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವು ನಾವು ಉಪಯೋಗ ಮಾಡ್ಕೋಬೇಕು. ರೋಗರಹಿತವಾದ ಬಿತ್ತನೆ ಬೀಜ ಅಂದ್ರೆ ರೈತರಿಗೆ ಹೆಂಗೆ ಗೊತ್ತಾಗುತ್ತೆ? ಯಾವುದೇ ಒಂದು ತಾಕುಗಳಲ್ಲಿ, ಹಿಂದಿನ ತಾಕುಗಳಲ್ಲಿ ರೋಗ ಅಷ್ಟೊಂದಿಲ್ಲಪ್ಪ ಅಂತ ಹೇಳಿದ್ರೆ ಸಮಗ್ರವಾಗಿ ರೋಗ ನಿರ್ವಹಣೆ ಮಾಡಿದಂತಹ ಒಂದು ಪ್ಲಾಟ್ಗಳಿಂದ ತಂದು ಅವರು ಬೀಜನ ಹಾಕೋದು ಬಹಳ ಒಳ್ಳೇದು. ಅದು ಎರಡನೇ ಬಹುಮುಖ್ಯವಾದ ಅಂಶ. ಇನ್ನು ಮುಖ್ಯವಾಗಿ ಅಕಸ್ಮಾತ್ ನಮಗೆ ರೋಗ ಐತೆ ಇಲ್ಲ ಅಂತ ಗೊತ್ತಾಗಲ್ಲ ಬೀಜದಲ್ಲಿ, ಗೊತ್ತಾಗಲ್ಲ ಅಂತ ಒಂದು ಸಂದರ್ಭದಲ್ಲಿ ಬಿತ್ತನೆ ಬೀಜಗಳನ್ನ ನಾವು ಸಸಿ ಮಡಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಕಾರ್ಬನ್ ಡೈಜಿಮ್ ಅಂತ ಒಂದು ಶಿಲೀಂಧ್ರನಾಶಕ ಬರ್ತದೆ. ಆ ಶಿಲೀಂಧ್ರನಾಶಕವನ್ನು ಸುಮಾರು 2 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ನಾವು ಮೆರೆಸಿ ಸುಮಾರು 1 ಎಕರೆ 30 ಕೆಜಿ ಬೀಜ ಬೇಕಾಗುತ್ತೆ. 30 ಕೆಜಿ ಬೀಜ, 30 ಕೆಜಿ ಬೀಜ ಬೇಕಾದ್ರೆ 30 ಕೆಜಿ ಬೀಜ ನೆನಿಬೇಕಾದ್ರೆ ಒಂದು 50 ಲೀಟರ್ ನೀರು ಬೇಕು. ಒಂದು ಸಸಿ ಮಾಡೋಕ್ಕಿಂತ ಮುಂಚೆ ಸುಮಾರು 25-30 ಕೆಜಿ ಬೀಜವನ್ನು 1 ಎಕರೆಗೆ ಉಪಯೋಗ ಮಾಡ್ತಾರೆ. ಆ 25-30 ಕೆಜಿ ಬೀಜವನ್ನ ಸುಮಾರು 100 ಗ್ರಾಂ ಕಾರ್ಬನ್ ಡೈಜಿಮ್ ಅಂತಕ್ಕಂಥ ಶಿಲೀಂಧ್ರ ನಾಶಕವನ್ನು 200 ಲೀಟರ್ ನೀರಲ್ಲಿ ಹಾಕಿಬಿಟ್ಟು ಅದರಲ್ಲಿ 1/2 ಗಂಟೆ ಅದ್ದಿ ಬೀಜವನ್ನ 1/2 ಗಂಟೆ ನೆನೆಸಬೇಕು. ಅದರಲ್ಲಿ ನೆನೆಸಬೇಕು. ನೆನೆಸಿ ನಂತರ ಅವನ್ನ ನಾವು ಸಸಿ ಮಾಡಕ್ಕೆ ಉಪಯೋಗ ಮಾಡ್ಕೋಬೇಕು. ಇದಕ್ಕೆ ಹಸಿ ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಇನ್ನ ಮುಖ್ಯವಾಗಿ ಇಷ್ಟೆಲ್ಲ ಮಾಡಿದಾಗ ಒಮ್ಮೆ ರೋಗ ಬಂದ್ಬಿಡುತ್ತೆ, ಕ್ಷೇತ್ರ ಮಟ್ಟದಲ್ಲಿ ಬೀಜೋತ್ಪಾದನಾ ತಾಕುಗಳಲ್ಲಿ ಬಂದ್ಬಿಡುತ್ತೆ ಬೆಂಕಿ ರೋಗ. ಅವಾಗ ಏನು ಇಮಿಡಿಯೇಟ್ ಆಗಿ ರೈತರು ಏನಾದ್ರು ಹತೋಟಿ ಮಾಡಬಹುದು? ಮುಖ್ಯವಾಗಿ ಅಕಸ್ಮಾತ್ ಬೀಜೋತ್ಪಾದನಾ ತಾಕುಗಳಲ್ಲಿ ರೋಗ ಮೊಟ್ಟ ಮೊದಲ ಬಾರಿ ಕಾಣಿಸಿಕೊಂಡ ತಕ್ಷಣ ಅತಿ ಸುಲಭವಾದಂತಹ ಒಂದು ಶಿಲೀಂಧ್ರನಾಶಕಗಳು ಇದಾವೆ. ಇನ್ನಾವು ಏನಪ್ಪ, ಲಕ್ಷಣಗಳು ಕಂಡ ತಕ್ಷಣನೇ ಸಿಂಪಡಣೆ ಮಾಡ್ತಕ್ಕಂಥ ಶಿಲೀಂಧ್ರನಾಶಕಗಳು, ಈಗ ಮ್ಯಾಂಕೋಜೆಬ್ ಅಂತಕ್ಕಂಥ ಒಂದು ಹಳೆ ಶಿಲೀಂಧ್ರನಾಶಕ ತುಂಬಾ ಪರಿಣಾಮಕಾರಿಯಾಗಿ ಈಗ ಒಂದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಈ ರೋಗ ಬಂದ ತಕ್ಷಣ ನಾವು ಸಿಂಪಡಣೆ ಮಾಡಿದ್ರೆ ಚೆನ್ನಾಗಿ ಅದು ಹತೋಟಿ ಆಗುತ್ತೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಹೆಕ್ಸಾಕೋನಸೋಲ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಬರುತ್ತದೆ, ಅದನ್ನ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಅಥವಾ ಪ್ರೊಪಿಕೋನಸೋಲ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ, ಅದನ್ನು ಕೂಡ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬಹುದು. ಅತಿ ಪರಿಣಾಮಕಾರಿಯಾಗಿ ನಾವು ಹತೋಟಿ ಮಾಡಬೇಕಪ್ಪ ಅಂದ್ರೆ ರೋಗ ಒಂದ್ ಸ್ವಲ್ಪ ಜಾಸ್ತಿ ಬಂದಿತ್ತಪ್ಪ ಅಂತ ಅಂದ್ರೆ ಅಂತ ಸಂದರ್ಭ ಟ್ರೈಸೈಕ್ಲೋಸೋಲ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಬರುತ್ತೆ, ಅದನ್ನು ಸುಮಾರು 1/2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ ನಾವು ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಇನ್ನು ನಾವು ತೊಗರಿ ಬೆಳೆಗೆ ಬರೋಣ. ತೊಗರಿ ಬೆಳೆ ಸಾಮಾನ್ಯವಾಗಿ ಬೀಜೋತ್ಪಾದನೆ ಅನೇಕ ಜನ ರೈತರು ಬೆಳೆದಂತ ತೊಗರಿ ಬೀಜಗಳನ್ನ ಬಿತ್ತನೆಗೆ ಬಳಸ್ತಾ ಇರ್ತಾರೆ. ಆಮೇಲೆ ಬೀಜೋತ್ಪಾದನೆಯನ್ನ ಮಾಡ್ತಿರ್ತಾರೆ ರೈತರು. ಬೀಜೋತ್ಪಾದನೆ ಮಾಡಿ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯ ಬೀಜ ನಿಗಮ ಇರ್ಬೋದು, ಅವರಿಗೆ ಕೊಡ್ತಾ ಇರ್ತಾರೆ ಬೀಜೋತ್ಪಾದನೆಯನ್ನು ಮಾಡಿ. ಇಲ್ಲಿ ತೊಗರಿಯಲ್ಲಿ ಹೇಗೆ ಮುಖ್ಯವಾದಂತ ರೋಗ ಯಾವ್ದು ಬರುತ್ತಂತೆ? ಮುಖ್ಯವಾಗಿ ತೊಗರಿ ಬರ್ತಕ್ಕಂಥ ರೋಗ ಅಂದ್ರೆ ಸಿಡಿ ರೋಗ ಅಂತ ಹೇಳಿ. ಇದಕ್ಕೆ ನೆಟ ರೋಗ ಅಂತಾರೆ, ಸಿಡಿ ರೋಗ ಅಂತಾರೆ, ಗಿಡ ಒಣಗ್ತಕ್ಕಂಥ ಒಂದು ರೋಗ ಅಂತಾರೆ. ಇದು ಇದ್ದಕ್ಕಿದ್ದಂಗೆ ಗಿಡ ಒಣಗ್ತಕ್ಕಂಥ ಒಂದು ರೋಗ ಅದು ಸಿಡಿ ರೋಗ ಅಂತ ಕರೀತಾರೆ ಅಥವಾ ನೆಟೆ ರೋಗ ಅಂತ ಕರೀತಾರೆ. ಇದು ಬಹಳ ಮುಖ್ಯವಾದಂತಹ ಒಂದು ರೋಗ ಈ ಒಂದು ತೊಗರಿ ಬೆಳೆಯಲ್ಲಿ. ಹೇಗೆ ಇದು ರೋಗ ಬರಲಾರದಂತೆ ಏನ್ ಮಾಡಬೇಕು? ಬೀಜ ತಾಕುಗಳಲ್ಲಿ ಬಂದ ಮೇಲೆ ಏನಾದರೂ ಇದಕ್ಕೆ ಪರಿಹಾರ ಇದೆಯಾ? ತೊಗರಿ ಬೆಳೆಗೆ ಸಿಡಿ ರೋಗ ಅಂತ ಹೇಳಿದ್ನಲ್ಲ, ಇದು ಬೇರಿಗೆ ಬರ್ತಕ್ಕಂಥ ರೋಗ. ಓ, ಬೇರಿನಿಂದ ಗಿಡ ಒಣಗಿಬಿಡುತ್ತೆ? ಗಿಡ ಒಣಗಿಬಿಡುತ್ತೆ. ನಾವ್ ಇಲ್ಲಿ ಅರ್ಥ ಮಾಡ್ಕೋಬೇಕಂತ ವಿಷಯ ಅಂತ ಹೇಳಿದ್ರೆ ಇದು ಭೂಮಿಯ ಮೂಲಕ ಭೂಮಿಯಲ್ಲೇ ಜೀವಿಸತಕ್ಕಂತ ಒಂದು ಶಿಲೀಂಧ್ರ ಇದು. ಅದಕ್ಕೋಸ್ಕರ ನಾವ್ ಇದು ಮಣ್ಣಿಗೆ ಉಪಚಾರ ಮಾಡೋದು ಬಹಳ ಮುಖ್ಯ. ಮಣ್ಣಿಗೆ ಉಪಚಾರ ಮತ್ತು ಬೀಜೋಪಚಾರ ಎರಡು ಮಾಡಬೇಕು. ಇದಕ್ಕೆ ಮುಖ್ಯವಾಗಿ ನಾವು ಮಣ್ಣಿನಲ್ಲಿ ವಾಸಿಸ್ತಕ್ಕಂಥ ರೋಗಾಣುಗಳಿಗೆ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ನಾವು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಈಗಾಗಲೇ ಹೇಳದಂಗೆ ಆಳವಾದ ಭೂಮಿಯ ಉಳುಮೆ, ಇದರಿಂದ ಎರಡು ರೀತಿ ಪ್ರಯೋಜನ ಇದೆ. ಒಂದು, ರೋಗ ಬಂದಂತಹ ಒಂದು ರವದಿಯನ್ನ ನಾವು ಭೂಮಿಯ ಒಳಗಡೆ ಹಾಕ್ತಕ್ಕಂಥದ್ದು. ಎರಡನೇದೇನಪ್ಪ ಅಂದ್ರೆ ಅಕಸ್ಮಾತ್ ಏನನ್ನ ರೋಗಾಣು ಮೇಲಕ್ಕೆ ಬಂದ್ರೆ ಆ ಬಿಸಿಲಿನ ತಾಪಕ್ಕೆ ರೋಗಾಣು ಸತ್ತೋಗ್ತದೆ. ಇನ್ನು ಎರಡನೇದು ಮುಖ್ಯವಾಗಿ ಇದಕ್ಕೂ ಕೂಡ ಬೀಜ ಆರೋಗ್ಯವಾದಂತಹ ಬಿತ್ತನೆ ಬೀಜ ಉಪಯೋಗ ಮಾಡ್ಕೊಳ್ಳೋದು ಎಲ್ಲ ಯಾವುದೇ ಬೆಳೆಯಲ್ಲಾದ್ರೂ ಯಾವುದೇ ರೋಗ ಒಳ್ಳೆ ಬೀಜ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆ ಬೀಜ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆಮೇಲೆ ಇದರಲ್ಲಿ ಏನಾದ್ರೂ ರೋಗ ನಿರೋಧಕ ತಳಿಗಳಿದ್ರು ಇನ್ನು ರೋಗ ನಿರೋಧಕ ತಳಿಗಳಿದ್ರು ಬಹಳ ಒಳ್ಳೇದು. ಆಕ್ಚುಲಿ ಟ್ರೈಕೋಡರ್ಮ ಅಂತ ಶಿಲೀಂಧ್ರನಾಶಕ ಬರುತ್ತೆ. ಮುಖ್ಯವಾಗಿ ಮಣ್ಣಿನಲ್ಲಿ ವಾಸತಕ್ಕಂಥ ಒಂದು ಪ್ರಯೋಜನಕಾರಿಯಾದಂತಹ ಒಂದು ಶಿಲೀಂಧ್ರನಾಶಕ ಅದು. ಅದನ್ನ ನಾವು ಬೀಜೋಪಚಾರಕ್ಕೆ ಬಳಕೆ ಮಾಡ್ಕೋಬಹುದು. 6 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ನಾವು ಬಿತ್ತೋದಕ್ಕಿಂತ ಮುಂಚೆ ಮಿಶ್ರಣ ಮಾಡಿಬಿಟ್ಟು ಬೀಜ ಬಿತ್ತಿದ್ರೆ ಇವನು ಮಣ್ಣಿನಲ್ಲಿ ಶಿಲೇಂದ್ರ ಇದ್ರು ಕೂಡ ಅದು ತಾಕಲ್ಲ ಬೀಜಕ್ಕೆ. ಅಂದ್ರೆ ಪ್ರತಿ ಕೆಜಿ ಬೀಜಕ್ಕೆ 6 ಗ್ರಾಮ್ 4-6 ಗ್ರಾಮ್ ಉಪಚಾರ ಮಾಡಬೇಕು. ಉಪಚಾರ ಮಾಡಬೇಕು, ಮಣ್ಣಿಗೆ ಉಪಚಾರನು ಕೂಡ ಮಾಡಬಹುದು. ಟ್ರೈಕೋಡರ್ಮಾವನ್ನ ಈಗ ನಾವು ಸಾವಯವ ಗೊಬ್ಬರದಲ್ಲಿ ಮೊದಲು ಅದನ್ನು ಕಲಿಸಿಬಿಟ್ಟು ಅದರಲ್ಲಿ ಬೆಳೆಸಿ ನಾವು ಆ ಬೆಳೆಸಿದಂತಹ ಒಂದು ಗೊಬ್ಬರವನ್ನು ನಾವು ಮಣ್ಣಿಗೆ ಹಾಕಬೇಕು. ಅಂದ್ರೆ ಸಾವಯವ ಗೊಬ್ಬರ ಜೊತೆ ಟ್ರೈಕೋಡರ್ಮಾವನ್ನ ಎಷ್ಟು ಸುಮಾರು 100 ಕೆಜಿ ಸಾವಯವ ಗೊಬ್ಬರಕ್ಕೆ 1 ಕೆಜಿ ಟ್ರೈಕೋಡರ್ಮಾವನ್ನ ಹಾಕಿ ಮಿಶ್ರಣ ಮಾಡಿ ಇಡಬೇಕದನ್ನ ಸುಮಾರು 1-20 ದಿನಗಳ ಕಾಲ ಅದನ್ನ ಇಟ್ಟುಬಿಟ್ಟು ಸಾವಯವ ಗೊಬ್ಬರದಲ್ಲಿ ವೃದ್ಧಿಯಾದಂತಹ ಒಂದು ಟ್ರೈಕೋಡರ್ಮಾವನ್ನು ನಾವು ಭೂಮಿಗೆ ಹಾಕಬಹುದು. ಅಲ್ಲೇ ಅದು ಗೊಬ್ಬರದಲ್ಲಿ ಮಲ್ಟಿಪ್ಲೈ ಆಗಿಬಿಡುತ್ತದೆ, ಮಲ್ಟಿಪ್ಲೈ ಆಗ್ಬಿಡುತ್ತದೆ, ಬೆಳೀತದೆ, ವೃದ್ಧಿ ಆಗುತ್ತೆ. ಅಂತದನ್ನ ತಗೊಂಡೋಗಿ ಬೀಜ ಬಿತ್ತೋದಕ್ಕಿಂತ ಮುಂಚೆ ನಾವು ಸಾಲುಗಳಲ್ಲಿ ಹಾಕಬೇಕು. ಯಾಕಂದ್ರೆ ಎಲ್ಲಾ ಕಡೆ ಹಾಕ್ಲಿಕ್ಕೆ ಸಾಲಂಗಿಲ್ಲ, ಸಾವಯವ ಗೊಬ್ಬರನೇ ಇಲ್ಲ. ಅಂತ ಒಂದು ಪರಿಸ್ಥಿತಿ ಇದೆ, ಸಾಲಗಳಲ್ಲಿ ಹಾಕಿದ್ರು ಸಾಕೀಗ. ಆಮೇಲೆ ಆದಾಗ್ಯೂ ಎಲ್ಲ ಮಾಡಿದ ಒಮ್ಮೆ ರೋಗ ಬಂದ್ಬಿಡುತ್ತೆ, ಬಂದು ಅದು ಮುಂದೆಲ್ಲ ಒಂದು ತಾಕಿಗೆ ಸಂಪೂರ್ಣ ಹರಡುವ ಸಾಧ್ಯತೆ ಇರ್ತಾವ. ಅವಾಗ ಏನ್ ಮಾಡ್ಬೇಕು ರೈತರು? ಮುಖ್ಯವಾಗಿ ಇದಕ್ಕೆ 2 ಶಿಲೀಂದ್ರನಾಶಕಗಳನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿದೀವಿ. ಮುಖ್ಯವಾಗಿ ಕಾರ್ಬನ್ ಡೈಜಿಯಂ ಅಂತಕ್ಕಂಥ ಶಿಲೀಂದ್ರನಾಶಕ ರೋಗ ಬಂದಂತಹ ಗಿಡ ಮತ್ತು ಸುತ್ತಮುತ್ತ ಇರ್ತಕ್ಕಂಥ 5-6 ಗಿಡಕ್ಕೆ, 4 ದಿಕ್ಕಲ್ಲಿ ಇರ್ತಕ್ಕಂಥ ಒಂದು 8 ಗಿಡಕ್ಕೆ ನಾವು ಇದನ್ನ ದ್ರಾವಣ ಮಾಡಿಕೊಂಡು ದ್ರಾವಣವನ್ನ ಭೂಮಿಗೆ ಹಾಕ್ಬೇಕು. ಸ್ವಲ್ಪ ತೇವಾಂಶ ಸ್ವಲ್ಪ ಮಟ್ಟಿಗೆ ಇದ್ದಾಗ ಮಾತ್ರ ಅದನ್ನ ಹಾಕಿದ್ರೆ ರೋಗಾಣುಗಳು ಕೆಳಗಡೆ ಹತೋಟಿ ಆಗ್ಬಿಟ್ಟು ಆ ಗಿಡ ಹೋಗುತ್ತೆ. ಸಾಮಾನ್ಯವಾಗಿ ರೋಗ ಪೀಡಿತವಾದಂತಹ ಗಿಡ ಸತ್ತೋಗುತ್ತೆ, ಮತ್ತು ಸುತ್ತ ಇರತಕ್ಕಂತಹ ಗಿಡಗಳಿಗೆ ರಕ್ಷಣೆ ದೊರೆಯುತ್ತಿರುವುದರಿಂದ. ಇತ್ತೀಚಿನ ದಿನಗಳಲ್ಲಿ ಪೈಟೋಪ್ತರ ಮಚ್ಚೆ ರೋಗ ಅಂತಲೂ ಕೂಡ ಇನ್ನೊಂದು ರೋಗ ತೊಗರಿಗೆ ಬಹಳ ಭಯಾನಕವಾಗಿ ಬಾಧಿಸ್ತಾ ಇದೆ. ಪೈಟೋಪ್ತರ ಮಚ್ಚೆ ರೋಗ ಇದು ಕೂಡ ಭೂಮಿಯಲ್ಲಿ ವಾಸಿಸ್ತಕ್ಕಂಥ ಶಿಲೀಂದ್ರ ಇದು. ಬಟ್ ಇದೇನ್ ಮಾಡುತ್ತಪ್ಪ ಅಂದ್ರೆ ಈ ಒಂದು ಕಾಂಡದ ಮೇಲೆ ಮಚ್ಚೆಗಳನ್ನು ಉಂಟು ಮಾಡುತ್ತೆ. ಚಿಡಿ ರೋಗದಷ್ಟೇ ಅಪಾಯಕಾರಿ ಅಂತ ರೋಗನು ಕೂಡ ಹೌದಿದು. ಬಟ್ ಹೆಚ್ಚಿಗೆ ಮಳೆಯಾಗ್ತಕ್ಕಂಥ ಪ್ರದೇಶದಲ್ಲಿ ತೊಗರಿ ಬೆಳೆಗೆ ಏನಾದರೂ ಅಕಸ್ಮಾತ್ ಆ ಒಂದು ಸಂದರ್ಭದಲ್ಲಿ ತೊಗರಿ ಬೆಳೆ ಬಿತ್ತಿದ ನಂತರ ಒಂದು 2-3 ತಿಂಗಳಿಗೆ ಅತಿ ಹೆಚ್ಚಿಗೆ ಮಳೆ ಆದರೆ ಈ ರೋಗ ಕಾಣಿಸ್ಕೊಳ್ಳುವುದು. ಬಟ್ ಇದನ್ನ ಪತ್ತೆ ಹಚ್ಚತಕ್ಕಂಥ ವಿಧಾನ ಅಂತ ಹೇಳ್ಬಿಟ್ರೆ ಈ ಬೇರುಗಳಲ್ಲಿ ಕೆಲವೊಂದು ಗಂಟುಗಳಾಗ್ತವೆ, ಆಮೇಲೆ ಕಾಂಡದ ಮೇಲೆ ಮಚ್ಚೆಗಳು ಕಾಣ್ತವೆ. ನಾವು ಸಿಡಿ ರೋಗದಲ್ಲಿ ಯಾವುದೇ ಮಚ್ಚೆ ಕಾಣೋದಿಲ್ಲ, ಸುಮ್ಮನೆ ಇದ್ದಕ್ಕಿದ್ದಂಗೆ ಹಳದಿಯಾಗಿ ಗಿಡ ಒಣಕೊಂಡು ಹೋಗ್ತದೆ ಪೂರ್ತಿ ಅದು. ಆಮೇಲೆ ಬೇರುಗಳಲ್ಲಿ ಬೇರಿನ ಒಂದು ಭಾಗದಲ್ಲಿ ನೆಲಕ್ಕೆ ಹೊಂದಿಕೊಂಡಂತ ಒಂದು ಕಾಂಡದ ಭಾಗ ಏನಿರುತ್ತಲ್ಲ ಆ ಕಾಂಡದ ಭಾಗದಲ್ಲಿ ಸ್ವಲ್ಪ ಉಬ್ಬಿಕೊಂಡಿರುತ್ತದೆ, ಗಂಟುಗಳಾದಂಗಾಗುತ್ತೆ. ಇದು ಪೈಟೋಪ್ತರ ಮಚ್ಚೆ ರೋಗದ ಮುಖ್ಯವಾದ ಒಂದು ಲಕ್ಷಣ. ಹೇಗೆ ಇದರ ಹತೋಟಿ ಮಾಡುವುದು? ಇದನ್ನು ಹತೋಟಿ ಮಾಡ್ಲಿಕ್ಕೆ ಮುಖ್ಯವಾಗಿ ಶಿಲೀಂದ್ರನಾಶಕನೇ ಬೇರೆ ಇದಕ್ಕೆ. ಇದಕ್ಕೆ ಪೈಟೋಪ್ತರ ಅಂತಕ್ಕಂಥ ಒಂದು ರೋಗಾಣು ಅದು ಕೂಡ ಶಿಲೀಂದ್ರ, ಅಲ್ಲಿ ಫಿಸೇರಿಯಂ ಅಂತಕ್ಕಂಥ ರೋಗಾಣು ಅದು ಕೂಡ ಶಿಲೀಂದ್ರ. ಬಟ್ ಶಿಲೀಂದ್ರ ಅಂದ ತಕ್ಷಣ ಒಂದೊಂದು ಶಿಲೀಂದ್ರಕ್ಕೆ ಒಂದು ಔಷಧಿ ಅದಾವ, ಔಷಧಗಳು. ಇದಕ್ಕೆ ಮುಖ್ಯವಾಗಿ ನಾವು ಬೀಜೋಪಚಾರನ ಮೆಟ್ಲಾಕ್ಸಿಲ್ MZ ಅಂತ ಬರುತ್ತೆ, ಅದು ರಿಡೋಮಿಲ್ ಗೋಲ್ಡ್ ಅಂತ ಮಾರುಕಟ್ಟೆ ಸಿಗುತ್ತೆ. ಇದನ್ನ 3 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ನಾವು ಉಪಚಾರ ಮಾಡಿ ಬಿತ್ತಿದ್ರೆ ರೋಗ ಕೂಡ ಹತೋಟಿ ಮಾಡಬಹುದು. ಟ್ರೈಕೋಡರ್ಮಾ ಅಂತಕ್ಕಂಥ ಶಿಲೀಂದ್ರನಾಶಕ ಎರಡೂ ರೋಗಗಳು ಕೆಲಸ ಮಾಡುತ್ತೆ. ಎರಡು ರೋಗಕ್ಕೂ ಕೆಲಸ ಮಾಡುತ್ತೆ. ಟ್ರೈಕೋಡರ್ಮಾ ಉಪಚಾರ ಮಾಡಿದ್ರೆ ಸಾಕು, ಉಪಚಾರ ಮಾಡಿ ಸಾಕು, ಉಪಚಾರ ಮಾಡಿದ್ರೆ ಮತ್ತೆ ಭೂಮಿಗೆ ಹಾಕೋದು, ಭೂಮಿಗೆ ಹಾಕೋದು, ಎರಡು ಮಾಡಿಬಿಟ್ರೆ ಸಾಕು, ಎರಡಕ್ಕೂ ಕೂಡ ಕೆಲಸ ಮಾಡ್ತದೆ. ಇನ್ನೇನಪ್ಪ ಅಂದ್ರೆ ಸ್ವಲ್ಪ ನಾವು ಇದಕ್ಕೆ ಈ ಬೇವಿನ ಹಿಂಡಿಯನ್ನು ಕೂಡ ಮಿಶ್ರ ಮಾಡಿ ಹಾಕಿದ್ರೆ ಇನ್ನೂ ಒಳ್ಳೇದು. ಅಟ್ ಲೀಸ್ಟ್ ಒಂದು ಗಿಡಕ್ಕೊಂದ 25-30 ಗ್ರಾಮ್ ಬೇವಿನ ಹಿಂಡಿ ಬರ್ಬೇಕು ಅದಕ್ಕೆ, ಅಷ್ಟು ಹಾಕಿದ್ರೆ ಬಹಳ ಒಳ್ಳೇದಿದು. ಇನ್ನು ಸಿಂಪರಣೆಗೆ ಬಂದ್ರೆ ಸಾಮಾನ್ಯವಾಗಿ ಪೈಟೋಪ್ತರ ಮಚ್ಚೆ ರೋಗ ಬಂದ ನಂತರ ನಾವು ಇದಕ್ಕೆ ಮೆಟ್ಲಾಕ್ಸಿಲ್ ಅಂತಕ್ಕಂಥ ಔಷಧಿ ಇದೆಯಲ್ಲ ಅದನ್ನ ಸಿಂಪರಣೆ ಕೂಡ ಮಾಡಬಹುದು. ಯಾಕಂದ್ರೆ ಇದು ಕಾಂಡಕ್ಕೆ ಬಂದ್ಬಿಟ್ಟು ಕಾಂಡದಲ್ಲಿ ಮಚ್ಚೆಗಳನ್ನು ಉಂಟು ಮಾಡ್ತಲ್ಲ ಅದಕ್ಕೆ ನಾವು ಇದಕ್ಕೆ ಶಿಲೀಂದ್ರ ಸಿಂಪರಣೆ ಕೂಡ ಮಾಡಬಹುದು. ಇನ್ನು ನಾವು ಬೀಜೋತ್ಪಾದನೆಯಲ್ಲಿ ಕೆಲವೊಂದು ಸಣ್ಣ ಪ್ರಮಾಣದಲ್ಲಿ ಸೂರ್ಯಕಾಂತಿ ಬೀಜೋತ್ಪಾದನೆಯನ್ನು ಮಾಡ್ತಿರ್ತಾರೆ. ಇಲ್ಲಿ ಸೂರ್ಯಕಾಂತಿ ಬೀಜೋತ್ಪಾದನಾ ತಾಕುಗಳಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥ ರೋಗ ಯಾವುದು? ಬಹಳ ಹಾನಿ ಮಾಡ್ತಕ್ಕಂಥ ರೋಗ ಕಂಡು ಬರ್ತಕ್ಕಂಥ ರೋಗ ಸೂರ್ಯಕಾಂತಿ ಒಂದು ತುಂಬಾ. ಇದಕ್ಕೆ ಬಹಳಷ್ಟು ರೋಗ ಬಂದ್ರೆ ಎರಡು ಬಹಳ ಪ್ರಮುಖವಾದಂತ ಒಂದು ರೋಗಗಳು ಅಥವಾ 3 ಅಂತ ತಿಳ್ಕೊಳ್ಳಿ. ಒಂದು ಎಲೆಚುಕ್ಕೆ ರೋಗ, ಇನ್ನೊಂದು ಬೂದಿ ರೋಗ, ಇನ್ನೊಂದು ಮಂಜಾಣು ರೋಗ ಅಂತ. ಇದಕ್ಕೆ ಹಲವಾರು ಸಮಗ್ರ ಹತೋಟಿ ರೋಗ ವಿಧಾನಗಳಿದಾವೆ. ಬಟ್ ನಾವು ಸ್ವಲ್ಪ ಇದನ್ನ ಖರೀಫ್ ಸೀಸನ್ ಅಲ್ಲಿ ಅಂದ್ರೆ ಮುಂಗಾರು ಬೆಳೆಯಲ್ಲಿ ಈ ರೋಗ ಜಾಸ್ತಿ, ವೈರಸ್ ರೋಗ. ಇನ್ನು ಎಲೆ ಚುಕ್ಕೆ ರೋಗ ಅಂತ ಬಂದಾಗ ಸಾಮಾನ್ಯವಾಗಿ ಇದು ಎಲೆಗೂ ಬರುತ್ತೆ, ಕಾಂಡಕ್ಕೂ ಬರುತ್ತೆ, ತೆನೆಯ ಹಿಂಭಾಗದಲ್ಲಿ ಏನಿರುತ್ತಲ್ಲ ದೇಟು ಸಂತಿಂಗ್ ದೇಟಿಗೆ ಕೂಡ ಈ ರೋಗ ಬರುತ್ತೆ. ಇದರಿಂದಲ ಕೂಡ ಬೀಜೋತ್ಪಾದನಾ ತಾಕುಗಳಲ್ಲಿ ಬೆಳೆಯ ಇಳುವರಿ ಬಹಳಷ್ಟು ಕಡಿಮೆ ಆಗುತ್ತದೆ. ಯಾವ್ದು? ಎಲೆ ಚುಕ್ಕೆ ರೋಗ, ಎಲೆ ಚುಕ್ಕೆ ರೋಗದಿಂದ. ಮೊದಲು ಎಲೆಗಳ ಮೇಲೆ ಚುಕ್ಕಿ ಕಾಣಿಸ್ಕೊಳ್ತೇವೆ, ಅದೇ ಚುಕ್ಕಿಗಳು ಕಾಂಡದ ಮೇಲೂ ಬರ್ತವೆ. ಕಾಂಡದ ಮೇಲೆ ಬಂದ ತಕ್ಷಣ ಆ ತೆನೆಯ ಹಿಂಭಾಗದಲ್ಲಿ ಏನು ಹಚ್ಚ ಹಸಿರಿನ ಭಾಗ ಇರುತ್ತಲ್ಲ ಆ ಭಾಗದಲ್ಲಿಯೂ ಕೂಡ ಈ ಒಂದು ರೋಗ ಕಾಣುತ್ತೆ. ಎಲೆ ಚುಕ್ಕೆ ರೋಗ ಬಂದಾಗ ಆಹಾರ ಉತ್ಪಾದನೆ ಒಂದು ಸಸ್ಯದಲ್ಲಿ ಕಡಿಮೆ, ಬಹಳಷ್ಟು ಕಡಿಮೆ ಕಡಿಮೆ. ಯಾವಾಗ ಆಹಾರ ಉತ್ಪಾದನೆ ಕಡಿಮೆ ಆಗುತ್ತಾ ಗಿಡದ ಬೆಳವಣಿಗೆ ಸರಿಯಾಗಿ ಬೆಳವಣಿಗೆ ಸರಿಯಾಗಲ್ಲ ಅಂದ್ರೆ ಅದು ಒಳ್ಳೆ ಕಾಳು ಕಟ್ಟಂಗಿಲ್ಲ, ತೆನೆ ಒಳ್ಳೆ ಚೆನ್ನಾಗಿ ಬರೋದಿಲ್ಲ. ಬೀಜೋಪಚಾರ ಮಾಡ್ಬೇಕಂತೀರಾ ಸೂರ್ಯಕಾಂತಿ? ಸೂರ್ಯಕಾಂತಿ ಕೂಡ ಬೀಜೋಪಚಾರ ಬಹಳ ಮುಖ್ಯ. ಇದಕ್ಕೆ ಸಾಮಾನ್ಯವಾಗಿ ಆಪ್ಟಾನ್ ತೈರಂ ಅಂತಕ್ಕಂಥ ಶಿಲೀಂದ್ರನಾಶಕಗಳನ್ನು ಬೀಜೋಪಚಾರ ಮಾಡಬಹುದು. ಇತ್ತೀಚೆಗೆ ವೈಟಾವ್ಯಾಕ್ಸ್ ಪವರ್ ಅಂತ ಒಂದು ಔಷಧಿ ಬಂದಿದೆ, ಹಳೆದಿತ್ತು, ಇತ್ತೀಚೆಗೆ ಅದನ್ನು ಸ್ವಲ್ಪ ರಿನಿವಲ್ ಮಾಡಿ ವೈಟಾವ್ಯಾಕ್ಸ್ ಪವರ್ ಅಂತ ಹೇಳಿ ಒಂದು ಬೀಜೋಪಚಾರಕ್ಕೆ ಸೀಮಿತವಾಗಿ. ಕಾರಣ ಕ್ಯಾಪ್ಟಾನ್ ಥೈರಮ್ ಬಹಳ ಹಳೆ ಔಷಧ ಅದು, ಅದನ್ನ ಬಿಟ್ಟರೆ ವೈಟಾವ್ಯಾಕ್ಸ್ ಪವರ್ ಅಂತ ಇದೆ, ಅದನ್ನ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ನಾವು ಲೇಪನ ಮಾಡಿ ಬಿತ್ತಬಹುದು. ಆ ನಂತರ ಅಕಸ್ಮಾತ್ ಎಲೆಗಳಲ್ಲಿ ಮೊದಲ ಲಕ್ಷಣ ಕಂಡ ತಕ್ಷಣ ಅದಕ್ಕೆ ನಾವು ಮ್ಯಾಂಕೋಜಬ್ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕ ಸುಮಾರು 2-2.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆ ಸಿಂಪಡಣೆ ಮಾಡಬಹುದು. ಅದನ್ನ ಬಿಟ್ಟರೆ ಹೆಕ್ಸಾಕೊನಸೋಲು ತುಂಬ ಪರಿಣಾಮಕಾರಿಯಾಗಿ ಕೂಡ ಈ ಒಂದು ಎಲೆ ಚಿಕ್ಕಿರುವ ಕೆಲಸ ಮಾಡುತ್ತೆ. ಇನ್ನೊಂದು ಡೈಫೆನ್ಕೊನಸೋಲ್ ಅಂತ ಒಂದು ಔಷಧ ಇದೆ, ಅದನ್ನು 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿ ಎಲೆ ಚುಕ್ಕೆ ರೋಗವನ್ನು ಹತೋಟಿ ಮಾಡಬಹುದು. ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಎಲೆ ಚುಕ್ಕೆ ರೋಗ ಮುಂದೆ ತೀರುವಾಗ್ಲಿಕ್ಕೆ ನಾವು ಬಿಡಬಾರದು ಅದನ್ನ. ಇನ್ನು ರೋಗ ಲಕ್ಷಣ ಕಂಡ ತಕ್ಷಣನೇ ಸಿಂಪಡಣೆ ಮಾಡೋದು ಬಹಳ ಮುಖ್ಯ. ಇಲ್ಲಿ ಮತ್ತೆ ತಾವು ಬೂದಿ ರೋಗ ಅಂತ ಹೇಳಿದ್ರೆ ಸೂರ್ಯಕಾಂತಿಯಲ್ಲಿ ಬೂದಿ ರೋಗ ಹೇಗೆ ನಿರ್ವಹಣೆ ಮಾಡಬೇಕು ಅಥವಾ ಬರಲಾರದಂತ ಏನಾದ್ರು ಮಾಡಬಹುದಾ ಬೂದಿ ರೋಗ? ಬೂದಿ ರೋಗ ಸಾಮಾನ್ಯವಾಗಿ ಬಂದೇ ಬರ್ತದೆ ಸಾಮಾನ್ಯವಾಗಿ. ಇದು ಅಂದ್ರೆ ಹವಾಮಾನದಲ್ಲಿ ಬಹಳಷ್ಟು ವೈಪರೀತ್ಯದಾಗ ಬರ್ತದೆ. ವೈಪರೀತ್ಯ ಅಂದ್ರೆ ಸ್ವಲ್ಪ ಒಣ ಹವೆ ಇದ್ದಾಗ, ಈ ನಮ್ಮ ಮುಂಗಾರು ಮುಗಿದು ಮಳೆಯಲ್ಲಿ ನಿಂತ ಮೇಲೆ ಹಿಂಗಾರು ಸೂರ್ಯಕಾಂತಿ ಬೆಳೆಯನ್ನು ಹಾಕ್ತಾರಲ್ಲ, ಹಿಂಗಾರು ಬೆಳೆಯಲ್ಲೇ ಬಹಳ ಜಾಸ್ತಿ ಆಗ ಅಕ್ಟೋಬರ್ ಮತ್ತು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಈ ಬೂದಿ. ಅಂದ್ರೆ ಹ್ಯುಮಿಡಿಟಿ ಇದ್ದಾಗ ಬರೋದಿಲ್ಲ, ಹ್ಯುಮಿಡಿಟಿ ಮಳೆ ಇದ್ದಾಗ ಬರೋದಿಲ್ಲ, ಮಳೆ ಇದ್ದಾಗ ಎಲ್ಲ ತೊಳ್ಕೊಂಡು ಹೋಗ್ಬಿಡುತ್ತದೆ. ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಸೂರ್ಯಕಾಂತಿ ಒಂದೇ ಅಲ್ಲ, ಎಲ್ಲಾ ಬೆಳೆಗೂ ಅಲಸಂದೆ ಬಹಳಷ್ಟು ಇದಕ್ಕೆ ಬೆಳೆಗಳಿಗೆ ಬೂದಿ ರೋಗ ಬರುತ್ತೆ. ಇದನ್ನ ಮುಖ್ಯವಾಗಿ ಹತೋಟಿ ಮಾಡಬೇಕಂದ್ರೆ ಇದಕ್ಕೆ ಬೇರೆ ಬೀಜೋಪಚಾರ ಇಲ್ಲ, ಯಾಕಂದ್ರೆ ಇದು ಬೀಜ ಮೂಲಕ ಪ್ರಸಾರ ಆಗೋದಿಲ್ಲ. ಮುಖ್ಯವಾಗಿ ಮುಖ್ಯ ಬೆಳೆ ಏನಾರ ಇಲ್ದಾಗ ಇದು ಕಳೆ ಬೆಳೆಗಳಲ್ಲಿ ಇರುತ್ತೆ, ಕೆಲವೊಂದು ಕಸ ಕಡ್ಡಿಗಳಲ್ಲಿ ಬದಿಯಲ್ಲಿ ಕಸ ಏನಿರುತ್ತಲ್ಲ ಅದರಲ್ಲಿ ರೋಗದ ರೋಗನು ಜೀವಿಸಿರುತ್ತೆ. ಅದಕ್ಕೋಸ್ಕರ ಹೊಲದ ಸ್ವಚ್ಛತೆ ಬಹಳ ಮುಖ್ಯ. ಇಲ್ಲಿ ಯಾವುದೇ ಪಾರ್ಥೇನಿಯಂ ಕಸ ಆಯ್ತು, ಬೇರೆ ಯಾವುದೇ ಕಸಗಳಿಲ್ಲದಂತೆ ಕಸ ಮುಕ್ತವಾದಂತ ಒಂದು ನಿರ್ವಹಣೆ ಬಹಳ ಮುಖ್ಯ ಇಲ್ಲಿ. ಆ ನಂತರ ಮುಖ್ಯವಾಗಿ ಇದಕ್ಕೆ ಸ್ವಲ್ಪ ಲಕ್ಷಣ ಕಂಡ ತಕ್ಷಣ ನೀರಿನಲ್ಲಿ ಕರಗತಕ್ಕಂಥ ಗಂಧಕ ಬೂದಿ ರೋಗಕ್ಕೆ ಸುಮಾರು 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅದನ್ನ ಸಿಂಪಡಣೆ ಮಾಡಿದರೆ ಬೂದಿ ರೋಗ ಹತೋಟಿ ಮಾಡಬಹುದು. ಇನ್ನೂ ಸ್ವಲ್ಪ ಜಾಸ್ತಿ ಇತ್ತಪ್ಪ ಅದಕ್ಕೆ ಹತೋಟಿ ಆಗ್ಲಿಲ್ಲ ಅಂದ್ರೆ ಕಾರ್ಬಂಡೈಜಮೇ ಬೆಸ್ಟ್ ಔಷಧ. ಕಾರ್ಬಂಡೈಜಮ್ ಅಂತ ಔಷಧಿ ಎಲ್ಲಿ ಸಿಗಲ್ಲ, ಯಾಕಂದ್ರೆ ಅದು ಎಲ್ಲಾ ಸಾಮಾನ್ಯವಾಗಿ ಬೂದಿ ರೋಗಕ್ಕೂ ಬರುತ್ತೆ, ಎಲೆಕುಚಿಕ್ಕೆ ರೋಗಕ್ಕೂ ಬರುತ್ತೆ, ಮತ್ತೆ ಬಹಳಷ್ಟು ರೋಗಗಳು. ಕಾರ್ಬಂಡೈಜಮ್ ಒಂದು ಬಹಳಷ್ಟು ರೋಗಗಳು ಪರಿಹಾರ ಒಂದು. ಆಮೇಲೆ ನಾವು ಏನ್ ಅಪ್ಲೈ ಮಾಡ್ತೀವಲ್ಲ ಎಲ್ಲಾ ಬಳಕೆ ಕೂಡ ಬರುತ್ತೆ. ಅದು ಸಾಮಾನ್ಯವಾಗಿ ಬೀಜೋಪಚಾರಕ್ಕೆ ಮಾಡಬಹುದು, ಕಾರ್ಬಂಡೈ ನೀರಿನ ಉಪಚಾರಕ್ಕೆ ಮಾಡಬಹುದು, ಆಮೇಲೆ ಗಿಡದ ಮೇಲೆ ಸಿಂಪಡಣೆ ಕೂಡ ಮಾಡಬಹುದು, ಭೂಮಿಗೂ ಹಾಕಬಹುದು ಸೊಲ್ಯೂಷನ್ ಮಾಡಿಕೊಂಡು ಭೂಮಿ ಕೂಡ ಹಾಕಬಹುದು. ಇನ್ನು ಇತ್ತಂದ್ರೆ ಪ್ರಪಿಕೊನೋಸೋಲ್ ಸಿಂಪಡಣೆ ಕೂಡ ಮಾಡಬಹುದು, ಹೆಕ್ಸಾಕೊನೋಸೋಲ್ ಮತ್ತು ಪ್ರಪಿಕೊನೋಸೋಲ್, ಅವು 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಹತೋಟಿ ಆಗುತ್ತೆ ಬೂದಿ. ಕೊನೆಯದಾಗಿ ಹೇಳಿ, ಮುಂಗಾರು ಹಂಗಾಮಿನಲ್ಲಿ ನಮ್ಮ ರೈತರು ವಿಶೇಷವಾಗಿ ಹೆಚ್ಚಿನ ಕ್ಷೇತ್ರದಲ್ಲಿ ತೊಗರಿ ಬೀಜೋತ್ಪಾದನೆಯನ್ನು ಮಾಡ್ತಿರ್ತಾರೆ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ವತಿಯಿಂದ ತೊಗರಿ ಬೀಜೋತ್ಪಾದನೆ ಬಹಳಷ್ಟು ಕ್ಷೇತ್ರದಲ್ಲಿ ನಡೀತಾ ಇದೆ. ಅಂಥ ರೈತರಿಗೆ ನಿಮ್ಮ ಕಿವಿ ಮಾತೇನು, ಯಾವ ರೀತಿ ಈಗ ನೋಡ್ರಿ ಭೂಮಿಯನ್ನು ಆಯ್ಕೆ ಮಾಡೋದು ಅಷ್ಟೇ ಮುಖ್ಯ, ಹೋದ ವರ್ಷ ತೊಗರಿ ಹಾಕಿರ್ತಾರೆ ಅಂಥ ಭೂಮಿಯನ್ನು ಆಯ್ಕೆ ಮಾಡ್ಕೋಬಾರ್ದು, ಹೀಗೆ ನಿಮ್ಮ ಕಿವಿ ಮಾತನ್ನು ಹೇಳಿ ಏನಾದರೂ. ಕಿವಿ ಮಾತು ಅಂತ ಬಂದರೆ ಮುಖ್ಯವಾಗಿ ರೈತರು ಪಾಲಿಸ್ತಕ್ಕಂಥ ಯಾವುದೇ ಒಂದು ರೋಗದ ಸಮಗ್ರ ರೋಗ ಹತೋಟಿ ಆಗಬೇಕು ಅಂದರೆ ಬರೀ ಶಿಲೀಂಧ್ರ ನಾಶಕಗಳನ್ನು ಉಪಯೋಗ ಮಾಡಿದ್ರೆ ಆಗೋದಿಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ಯಾವ ರೋಗ ಹತೋಟಿ ಕ್ರಮಗಳಿದ್ದಾವಲ್ಲ, ಕೆಲವು ಬೇಸಾಯ ಕ್ರಮಗಳಿರ್ತವೆ, ಕೆಲವು ಜೈವಿಕ ಕ್ರಮಗಳಿರ್ತವೆ, ಆಮೇಲೆ ರೋಗ ನಿರೋಧಕ ತಳಿಗಳ ಬಳಕೆನೂ ಕೂಡ ಬಹಳ ಮುಖ್ಯ. ಇಲ್ಲಿ ಬಂದಾಗ ಭೂಮಿಯ ಆಳವಾದ ಉಳುಮೆ ಪ್ರತಿಯೊಂದು ರೋಗ ಕೂಡ ಬಹಳ ಮುಖ್ಯ. ತೊಗರಿ ಬೆಳೆಯಲಂತೂ ಅತಿ ಹೆಚ್ಚು ಮುಖ್ಯ, ಯಾಕಂದ್ರೆ ಸಿಡಿ ರೋಗ ಹತೋಟಿ ಮಾಡುವಲ್ಲಿ ಇದೊಂಥರ ರಾಮಬಾಣ ಇದ್ದಂಗೆ, ಯಾಕಂದ್ರೆ ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ರೋಗನ ಸಾಯ್ಬೇಕು. ಅದಕ್ಕೋಸ್ಕರ ಭೂಮಿಯ ಆಳವಾದ ಉಳುಮೆ, ಉತ್ತಮ ಬಿತ್ತನೆ ಬೀಜಗಳ ಬಳಕೆ ಮತ್ತು ಬೀಜೋಪಚಾರ, ಈಗಾಗಲೇ ನಾವು ಹೇಳದಂಗೆ ಬೀಜೋಪಚಾರ ಮಾಡೋದಿಲ್ಲ, ಒಮ್ಮೆ ಹಂಗೆ ಮಾಡೋದೇ ಬಹಳ ಬರ್ತಾವೆ. ಆಮೇಲೆ ಈಗ ಒಮ್ಮೆ ರೈತರು ಏನ್ ಮಾಡ್ತಾರೆ, ಬೀಜಗಳು ಬೀಜೋತ್ಪಾದನೆ ಮಾಡೋರು ಸಾಮಾನ್ಯವಾಗಿ ಬೀಜಗಳನ್ನ ಒಂದು ಬೇರೆ ಮೂಲದಿಂದ ತಂದಿರ್ತಾರೆ, ಉತ್ಪಾದಕ ಕಂಪನಿಗಳಿರ್ಬೋದು ಅಥವಾ ಯಾರೋ ಯೂನಿವರ್ಸಿಟಿ ಅವ್ರು ಕೊಟ್ಟಿರ್ತಾರೆ, ಅಂತ ಬೀಜಗಳು ಟ್ರೀಟೆಡ್ ಮಾಡೇ ಕೊಟ್ಟಿರ್ತಾರ ಅವನ್ನೆಲ್ಲ ಉಪಚಾರ ಮಾಡಿದಂತ ಬೀಜಗಳು. ಅಲ್ಲೇನು ಉಪಚಾರ ಮಾಡೋದು ಬೇಕಾಗಲ್ಲ ಅವರು, ಅಲ್ಲಿ ಉಪಚಾರ ಅಂತೇಳಿ ಸಾಮಾನ್ಯ ಕೀಟ ನಿರ್ವಹಣೆ ಮಾಡಿರ್ತಾರೆ ಅವರು. ಎಕ್ಸಾಂಪಲ್ ಈ ರಸಹೀರ ಕೀಟಗಳ ನಿರ್ವಹಣೆ ಗೌಚಾಪುಡಿ ಅಂತ ಮಾಡಿದ್ದಾರೆ, ಅಂತ ಸಂದರ್ಭದಲ್ಲಿ ಅವಶ್ಯಕತೆ ಬೀಳೋದಿಲ್ಲ. ಬಟ್ ತಾವೇ ಬೆಳೆದಂತಹ ತೊಗರಿಯನ್ನ ಅಥವಾ ಬೇರೆ ಕಡೆಯಿಂದ ತಂದಂತ ತೊಗರಿ ಉಪಯೋಗ ಮಾಡಬೇಕಾದ್ರೆ ಸಿಡಿ ರೋಗ ಇದ್ರಂತ ಉಪಚಾರ ಮಾಡಲೇಬೇಕು. ಟ್ರೈಕೋಡರ್ಮಾ ಬಹಳಷ್ಟು ಪರಿಣಾಮಕಾರಿ ಕೆಲಸ ಮಾಡ್ತದೆ. ಒಳ್ಳೇದು ಡಾಕ್ಟರ್ ಎಂಜರಪ್ಪರು, ಇದುವರೆಗೆ ನಮ್ಮ ಬೀಜೋತ್ಪಾದನಾ ರೈತರಿಗೆ ವಿಶೇಷವಾಗಿ ತೊಗರಿ ಭತ್ತ ಮತ್ತು ಸೂರ್ಯಕಾಂತಿಯನ್ನು ಬೆಳೆಯುವಂತಹ ರೈತರಿಗೆ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಬರಲಾರದಂತೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ಖಂಡಿತ ರೈತ ಬಾಂಧವರು ಪ್ರತಿಯೊಂದು ಹೆಜ್ಜೆಯಲ್ಲಿ ಸಹ ಗಮನವನ್ನು ಹರಿಸಿ ಬಿತ್ತನೆಯಿಂದ ಹಿಡಿದು ರಾಶಿ ಮಾಡುವವರಿಗೂ ರೋಗ ನಿರ್ವಹಣೆನ ಚೆನ್ನಾಗಿ ಮಾಡಿದ್ದರೆ ಉತ್ತಮ ಗುಣಮಟ್ಟದ ಬೀಜೋತ್ಪಾದನೆಯನ್ನು ಮಾಡಿ ಒಳ್ಳೆಯ ಬೀಜಗಳನ್ನು ನಾವು ರೈತರಿಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ವಿಚಾರವನ್ನು ನಮ್ಮ ರೈತ ಬಾಂಧವರು ಗಮನಿಸಲಿ ಅಂತ ಹೇಳೋಣ. ವಿಚಾರ ಹಂಚಿಕೊಂಡೋದಕ್ಕೆ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೂ ಬೀಜ ಕಲ್ಯಾಣ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ 7ನೇ ಕಂತಿನಲ್ಲಿ ಬೀಜೋತ್ಪಾದನಾ ತಾಕಿನಲ್ಲಿ ಮತ್ತು ಸಂಗ್ರಹಣೆಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಎಸ್ ಟಿ ಎಂಜಿರಪ್ಪ ಅವರೊಂದಿಗೆ ಸಂದರ್ಶನವನ್ನ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ